ಇನ್ನೊಂದು ಮುಖ್ಯವಾಗಿ ಜಂತುಹುಳದಿಂದ ಬರುವಂತಹದ್ದು ಬೇರ್ಗಂಟು ರೋಗ ಅಂತ ವಿಂಗಡಿಸ್ತೇವೆ. ಹಾಗೂ ಕೊನೆಯದಾಗಿ ವೈರಾಣು ಅಥವಾ ವೈರಸ್ ಅಥವಾ ನಂಜಾಣುದಿಂದ ಹರಡುವಂತಹದ್ದು ತುಂಗುರು ರೋಗ ಅಂತ ಹೇಳ್ಬಿಟ್ಟು ಈ ತರ ನಾನಾ ತರದ ರೋಗಾಣುಗಳಿಂದ ಹರಡುವಂತಹ ಮುಖ್ಯವಾದ ರೋಗಗಳು ಇವು. ಈಗ ಕೊಡಗು ಜಿಲ್ಲೆಯಲ್ಲಿ ಮುಖ್ಯವಾದ ಒಂದು ಆಹಾರದ ಬೆಳೆ ಅಂದ್ರೆ ಭತ್ತ. ಹೌದು, ಈ ಕೊಡಗು ಜಿಲ್ಲೆಯಲ್ಲಿ ಭತ್ತದಲ್ಲಿ ಕಂಡುಬರುವಂತಹ ಮುಖ್ಯವಾದ ರೋಗಗಳು ಯಾವ್ಯಾವ ಅಂತೀರಿ? ಕೊಡಗು ಜಿಲ್ಲೆ ಮಲೆನಾಡು ಆಗಿದ್ರಿಂದ ಮುಖ್ಯವಾಗಿ ಇಲ್ಲಿ ಬೆಂಕಿ ರೋಗ, ಕಂದು ಎಲೆ ಚಿಕ್ಕೆ ರೋಗ, ಎಲೆ ಕವಚ ಕೊಳೆ ರೋಗ, ತೆನೆ ಕವಚ ಕೊಳೆ ರೋಗ, ಹುಸಿ ಕಾಡಿಗೆ ರೋಗ ಮತ್ತು ಊದುಬತ್ತಿ ರೋಗ ಕಂಡುಬರುವಂತಹ ಪ್ರಮುಖ ರೋಗಗಳು. ಬೆಂಕಿ ರೋಗದ ಲಕ್ಷಣಗಳು ಹೇಗಿರ್ತವೆ ಅಂತೀರಿ? ಮೊಟ್ಟ ಮೊದಲನೇದಾಗಿ ಬೆಂಕಿ ರೋಗ ಭತ್ತದಲ್ಲಿ ಕಾಡುವಂತದ್ದು ಬಹಳ ಈ ಕಾಡ್ಗಿಚ್ಚಿನಂತೆ ಹರಡುತ್ತದೆ. ಇದು ಅಷ್ಟೊಂದು ಪರಿಣಾಮಕಾರಿಯಾದ ರೋಗ ಇದು. ಸಾಮಾನ್ಯವಾಗಿ ಬೆಂಕಿ ರೋಗ ಸಸಿ ಮಡಿಯಿಂದ ಹಿಡಿದು ಎಲ್ಲಾ ಬೆಳೆಯ ಹಂತದಲ್ಲಿ ಈ ರೋಗನ ನಾವು ಕಾಣಿಸಬಹುದು. ಸಸಿ ಮಡಿ ಅಥವಾ ಹಾಗೆ ಗದ್ದೆ ಅಂತ ಹೇಳ್ತೀವಿ, ನಾಟಿ ಮಾಡಿದ ನಂತರದ ಗದ್ದೆಯಲ್ಲಿ ಕಾಣ್ತದೆ, ಎಲೆಗಳ ಮೇಲೆ ಕಾಣ್ತದೆ ಲಕ್ಷಣಗಳು, ಗೆಣ್ಣದ ಮೇಲೆ ಕಾಣ್ತದೆ, ಮತ್ತೆ ಕೊನೆಯದಾಗಿ ತೆನೆ ಬಿಡುವ ಹೂ ಆಡುವಂತಹ ಸಂದರ್ಭದಲ್ಲಿ ಕುತ್ತಿಗೆ ಭಾಗದಲ್ಲಿ ಬಿತ್ತನೆಯಿಂದ ಹಿಡಿದು ತೆನೆ ಬರೋವರೆಗೂ ಕಂಡು ಬಂತ ಈ ರೋಗ ನೋಡಬಹುದು. ಹೆಚ್ಚಾಗಿ ಎಲ್ಲಿ ಮಳೆ ಬೀಳುವಂತ ಪ್ರದೇಶ ಇದೆ, ಮೋಡ ಕವಿದ ವಾತಾವರಣ, ತುಂತುರು ಮಳೆ ಅಂತ ಬರೋ ಜಾಗದಲ್ಲಿ ಈ ಬೆಂಕಿ ರೋಗದ ಒಂದು ಸಮಸ್ಯೆ ನಾವು ಕಾಣಬಹುದು. ಅಂದ್ರೆ ಲಕ್ಷಣಗಳು ಹೇಗಿರ್ತವೆ ಅಂತೀರಿ? ರೋಗದ ಲಕ್ಷಣ ಮೊಟ್ಟ ಮೊದಲಾಗಿ ಸಸಿ ಮಡಿ ಹಂತದಲ್ಲಿ ನಾವು ನೋಡಿದಾಗ ಈ ಬಿಸಿನೆ ಆಗಿ ಸುಮಾರು 12-20 ದಿನಗಳ ನಂತರದಲ್ಲಿ ಬೆಳೆಯಲ್ಲಿ ಎಲೆಗಳ ಮೇಲೆ ಒಂಥರ ವಜ್ರಾಕಾರದ ಕಂದು ಬಣ್ಣದ ಮಚ್ಚೆಗಳು ಕಾಣಿಸ್ಕೊಳ್ತದೆ. ನಂತರದಲ್ಲಿ ಅದು ಸ್ವಲ್ಪ ದೊಡ್ಡದಾಗಿ ಕಣ್ಣಾಕಾರ ಅಥವಾ ವಜ್ರಾಕಾರ ಒಂದು ಬಂದು ಸುತ್ತ ಕಂದು ಬಣ್ಣದಿಂದ ಅದು ಕೂಡ್ಕೊಂಡಿರ್ತದೆ. ಹಾಗೆ ಆ ಮಚ್ಚೆಗಳು ಒಂದಕ್ಕೊಂದು ಕೂಡ್ಕೊಂಡು ಯಾವಾಗ ನಮಗೆ ಪೂರಕವಾದ ವಾತಾವರಣ ಇರ್ತದೆ, ಅಂದ್ರೆ ಮೋಡ ಕವಿದ ವಾತಾವರಣ, ಜಿಟಿ ಜಿಟಿ ಮಳೆಕೊಂಡಿರ್ತದೆ, ಅಂತ ಸಂದರ್ಭದಲ್ಲಿ ಈ ಕಂದು ಚುಕ್ಕೆಗಳು ಒಂದಕ್ಕೊಂದು ಕೂಡ್ಕೊಂಡು ಒಂಥರ ಎಲೆ ಮೇಲೆ ಸುಟ್ಟಂತೆ ಗಾಯಗಳಾಗ್ತವೆ. ನಂತರದಲ್ಲಿ ಎಲೆಗಳೆಲ್ಲ ಸುಟ್ಟು ಅಲ್ಲಲ್ಲಿ ಪ್ಯಾಚ್ ಪ್ಯಾಚ್ ಅಲ್ಲಿ ಅಲ್ಲಲ್ಲಿ ಗಿಡಗಳು ಸತ್ತಂಗೆ ಕಾಣ್ತದೆ ಸಸಿ ಮಡಿಗಳಲ್ಲಿ. ಸೊ ದೂರದಿಂದ ನೋಡಿದಾಗ ಎಲ್ಲೋ ಬೆಂಕಿ ಬಿದ್ದಿದ್ದಾನ ಅಂತ ಕಾಣ್ತದೆ. ಹಾಗಾಗಿ ಇದಕ್ಕೆ ಬೆಂಕಿ ರೋಗ ಅಂತ ಹೆಸರು. ನಂತರ ಎರಡನೇ ಹಂತದಲ್ಲಿ ತೆಂಡೆ ಬಿಡೋ ಹಂತದಲ್ಲಿ ಈ ರೋಗ ಕಾಣಿಸುತ್ತೆ. ಅಂದ್ರೆ ನಾಟಿಯಾಗಿ ಸುಮಾರು 20-25 ದಿನದ ನಂತರದಲ್ಲಿ ಈ ರೋಗದ ಲಕ್ಷಣ ನಾವು ಎಲೆ ಭಾಗದಲ್ಲಿ ನೋಡಬಹುದು, ಮತ್ತೆ ಗಿಣ್ಣಿನ ಭಾಗದಲ್ಲಿ ನೋಡಬಹುದು. ಯಾವಾಗ ಗಿಣ್ಣದ ಒಂದು ಭಾಗದಲ್ಲಿ ಕಪ್ಪು ಬಣ್ಣದ ಲಕ್ಷಣಗಳು ಕಾಣ್ಕೊಳ್ತದೆ, ನಂತರ ಆ ಭಾಗದಲ್ಲಿ ಕೊಳತು ಗಿಡಗಳು ಬೀಳ್ತವೆ. ನೆಕ್ಸ್ಟ್ ಮೂರನೇ ಒಂದು ಹಂತದಲ್ಲಿ ನಾವು ಹೇಳಿದಾಗ ತೆನೆ ಬಿಡೋ ಹಂತದಲ್ಲಿ ಈ ಬೆಂಕಿ ರೋಗದ ಸಮಸ್ಯೆ ಸ್ವಲ್ಪ ಜಾಸ್ತಿ ಬರ್ತದೆ. ಅಂತ ಹೇಳಿದ್ರೆ ಯಾವಾಗ ಹೂ ಆಡ್ತದೆ ಅಥವಾ ತೆನೆ ಬರುವಂತ ಸಂದರ್ಭದಲ್ಲಿ ಈ ಕುತ್ತಿಗೆ ಭಾಗ ಅಂತ ಏನ್ ಹೇಳ್ತೀವಿ ನಾವು, ಆ ಕುತ್ತಿಗೆ ಭಾಗದಲ್ಲಿ ಕಂದು ಬಣ್ಣದ ಚುಕ್ಕೆಗಳು ಕಾಣಿಸ್ಕೊಳ್ತದೆ. ರೋಗದ ತೀವ್ರತೆ ಜಾಸ್ತಿ ಆದಾಗ, ಪೂರಕವಾದ ವಾತಾವರಣ ಇದ್ದಾಗ ಏನಾಗ್ತದೆ, ಆ ಕುತ್ತಿಗೆ ಭಾಗದಲ್ಲಿ ಇರುವಂತ ರೋಗದ ಒಂದು ಲಕ್ಷಣಗಳು ಕಾಣಿಸ್ಕೊಂಡು ನಂತರದಲ್ಲಿ ಆಹಾರ ಕಾಳುಗಳಿಗೆ ಸರಬರಾಜು ಆಗದೆ ಇದ್ದಾಗ ಕಾಳೆಲ್ಲ ಜೊಳ್ಳಾಗಂತದ್ದು ಆ ಕುತ್ತಿಗೆ ಭಾಗ ಮುರಿದು ಬೀಳುವಂತ ಸಂದರ್ಭಗಳು ಇರ್ತದೆ. ಆಮೇಲೆ ಈ ಕಾಳು ಕಟ್ಟ ಸಮಯದಲ್ಲಿ ಏನಾದ್ರೂ ಮಳೆ ಬಿತ್ತು ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಕಾಳುಗಳ ಮೇಲೂ ನಾವು ಲಕ್ಷಣ ನೋಡಬಹುದು. ಹೀಗೆ ತೆನೆ ಬಿಡೋ ಹಂತದಲ್ಲೂ ಈ ತರ ಒಂದು ಲಕ್ಷಣ ಭತ್ತದಲ್ಲಿ ಕಾಣಬಹುದು. ಅಂದ್ರೆ ವಾತಾವರಣದಲ್ಲಿ ತೇವಾಂಶ ಹೆಚ್ಚಿದ್ದು ಮಳೆ ಬೀಳುವಂತ ವಾತಾವರಣ ಇದ್ದಾಗ ಬೆಂಕಿ ರೋಗ ಮುಖ್ಯವಾದ ಒಂದು ವಾತಾವರಣದ ಅಂಶಗಳು ಇದಕ್ಕೆ. ಹೌದು, ಬೆಂಕಿ ರೋಗ ಹರಡ್ಲಿಕ್ಕೆ ನಾನು ಹೇಳಿದ ಹಾಗೆ ಮೋಡ ಕವಿದ ವಾತಾವರಣ, ಜಿಟಿ ಜಿಟಿ ಮಳೆ ಇರಬೇಕು, ಜೊತೆಗೆ ಉಷ್ಣಾಂಶ. ನಾವು ಹೇಳಿದಾಗೆ ಸಾಮಾನ್ಯವಾಗಿ ರಾತ್ರಿ ಉಷ್ಣಾಂಶ 10-20 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ, ಮತ್ತೆ ಆರ್ದ್ರತೆ ಅಂತ ಏನ್ ಹೇಳ್ತೀವಿ ತೇವಾಂಶ, ಸುಮಾರು 80-90% ಇದ್ದಾಗ ಬೆಂಕಿ ರೋಗದ ತೀವ್ರತೆ ಜಾಸ್ತಿ ಇರ್ತದೆ. ಅಂದ್ರೆ ಕೊಡಗು ಜಿಲ್ಲೆಯ ಒಂದು ಮುಖ್ಯವಾದ ರೋಗ ಅಂತ ಹೇಳಬಹುದು. ಹೌದು, ಕೊಡಗು ಜಿಲ್ಲೆಯ ವಾತಾವರಣ ಬೆಂಕಿ ರೋಗಕ್ಕೆ ಬಹಳ ಪೂರಕವಾಗಿರ್ತದೆ. ಯಾಕಂದ್ರೆ ಸದಾ ಮಳೆ ಇರ್ತದೆ, ಮೋಡ ಕವಿದ ವಾತಾವರಣ ಇರ್ತದೆ, ತೇವಾಂಶನೂ ಜಾಸ್ತಿ ಇರ್ತದೆ, ಉಷ್ಣಾಂಶ ಕಡಿಮೆ ಇರೋದ್ರಿಂದ ಇಂಥ ಬೆಂಕಿ ರೋಗಕ್ಕೆ ಅದು ಉಪಟಳ ಆಗ್ಲಿಕ್ಕೆ ಅಥವಾ ಅದು ಉಲ್ಬಣಗೊಳ್ಳಲಿಕ್ಕೆ ಬಹಳ ಸೂಕ್ತವಾದ ಒಂದು ವಾತಾವರಣ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಇದೆ. ಅದು ವಿಶೇಷವಾಗಿ ಪೊನ್ನಂಪೇಟೆಯಲ್ಲೇನೆ ಈ ಬೆಂಕಿ ರೋಗದ ವಿರುದ್ಧ ತಳಿಗಳನ್ನ ತಪಾಸಣೆ ಮಾಡೋದಕ್ಕೋಸ್ಕರ ಒಂದು ಸಂಶೋಧನಾ ಕೇಂದ್ರವನ್ನು ಕೂಡ ಪ್ರಾರಂಭ ಮಾಡಲಾಗಿದೆ. ಹೌದು ಹೌದು, ತಾವು ಈ ಸಂಶೋಧನಾ ಕೇಂದ್ರದಲ್ಲಿ ಬೆಂಕಿ ರೋಗದ ವಿರುದ್ಧ ನಿರೋಧಕತೆ ಬಗ್ಗೆ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡ್ತಾ ಇರ್ತೀರಿ. ಹೌದು, 1974 ಅಖಿಲ ಭಾರತ ಸುಸಂಘಟಿತ ಭತ್ತದ ತಳಿ ಅಭಿವೃದ್ಧಿ ಕೇಂದ್ರವನ್ನು ಸ್ಥಾಪಿತವಾಯಿತು. ಪೊನ್ನಂಪೇಟೆಯು ನಮ್ಮ ದೇಶದಲ್ಲಿ ಒಂದು ಹಾಟ್ಸ್ಪಾಟ್ ಅಂತ ಹೇಳಬಹುದು. ಅಂದ್ರೆ ಎಲ್ಲೂ ಬರದೇ ಇದ್ದ ರೋಗ ಇಲ್ಲಿ ಪೊನ್ನಂಪೇಟೆಯಲ್ಲಂತೂ ಖಂಡಿತ ಬಂದೇ ಬರ್ತದೆ ಬೆಂಕಿ ರೋಗಕ್ಕೆ. ಆ ನಿಟ್ಟಿನಲ್ಲಿ ಭಾರತ ಸರ್ಕಾರವು ಇಲ್ಲಿ ಸುಸಂಘಟಿತ ಒಂದು ಪ್ರಯೋಜನ ನೀಡಿತು. 1974 ಈ ನಮ್ಮ ಸಂಶೋಧನಾ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ರೋಗ ಬರೋದಕ್ಕಿಂತ ಮುಂಚೆ ತಡೆಗಟ್ಟದೆ ಒಳ್ಳೇದು, ಅದಕ್ಕಾಗಿ ಮುಂಜಾಗ್ರತೆಯನ್ನು ವಹಿಸಬೇಕಾಗತ್ತೆ. ಬೆಂಕಿ ರೋಗ ಬರದಂತೆ ಏನೆಲ್ಲ ಮುಂಜಾಗ್ರತೆಯನ್ನ ವಹಿಸಬಹುದು ಅಂತೀರಿ? ಈಗ ನಾನು ಹೇಳಿದ ಹಾಗೆ ಬೆಂಕಿ ರೋಗ ಹರಡ್ಲಿಕ್ಕೆ ನಾನಾ ತರದ ಕಾರಣಗಳಿದಾವೆ, ಒಂದೇ ಕಾರಣ ಅಂತ ಹೇಳಕ್ಕಾಗಲ್ಲ, ನಾನಾ ತರದ ಕಾರಣಗಳಿದೆ. ಮುಖ್ಯವಾಗಿ ನಾವು ಬಳಸುವಂತ ಬೀಜ, ರೋಗಗ್ರಸ್ತ ತಾಕಿನಿಂದ ಬೀಜನ ಆಯ್ಕೆ ಮಾಡಿದಾಗ ರೋಗಾಣು ಅದಕ್ಕೆ ತಗುಲುವಂತ ಪೈರುಕಿಲೇರ ವರೆಯದೆ ಅಂತ ಒಂದು ಶಿಲೀಂಧ್ರ ಇದೆ, ಆ ಶಿಲೀಂಧ್ರ ಬೀಜದಲ್ಲಿ ಸೇರ್ಕೊಂಡು ಬೀಜದ ಮುಖಾಂತರ ಪಸರಿಸ್ತದೆ ರೋಗ. ಒಂದು ಕಾರಣ ಭತ್ತದ ಬೀಜದಿಂದ ಹರಡುವಂತದ್ದು. ಎರಡನೇದಾಗಿ ಹೊಲದ ಸುತ್ತಮುತ್ತ ಅಥವಾ ಗದ್ದೆ ಸುತ್ತಮುತ್ತ ಈ ಕಳೆಗಳು ಹುಲ್ಲಿನ ಜಾತಿ ಬೆಳೆಗಳು ಪೈರುಕ್ಲೇರ್ ವರೆಯದ ಎಂಬ ಶಿಲೀಂಧ್ರಕ್ಕೆ ಇದು ಆಶ್ರಯ ನೀಡ್ತವೆ. ಹಾಗಾಗಿ ಭತ್ತ ಕಟಾವಾದ ನಂತರದಲ್ಲಿ ಈ ರೋಗಾಣು ಏನ್ ಮಾಡ್ತದೆ, ಭತ್ತದ ಗದ್ದೆ ಸುತ್ತಮುತ್ತ ಹೊಲದಲ್ಲಿ ಇದು ತನ್ನ ಆಶ್ರಯವನ್ನು ಪಡಿತದೆ. ಹಾಗಾಗಿ ಸುತ್ತಮುತ್ತ ಇರುವಂತಹ ಸೋಂಕು ಆಸರೆ ಆಗಿರುವಂತ ಭತ್ತದ ಹುಲ್ಲಿನ ಜಾತಿ ಕಳೆಗಳನ್ನ ನಾವು ನಾಶ ಮಾಡಬೇಕಾಗುತ್ತದೆ. ಎರಡನೇದಾಗಿ ಬಿತ್ತನೆ ಆಯ್ಕೆ ರೋಗಗ್ರಸ್ತ ಪ್ರದೇಶದಿಂದ ಆಯ್ಕೆ ಮಾಡಬಹುದು. ಮತ್ತೆ ಮೂರನೇದಾಗಿ ರೋಗಾಣುಗಳ ಬೆಳವಣಿಗೆಗೆ ಪೂರಕವಾದ ಉಷ್ಣಾಂಶ ಏನಂತ ಹೇಳ್ತೇವೆ ನಾವು, ತೇವಾಂಶ ಇದ್ದಾಗ, ಮಳೆ ಜಾಸ್ತಿ ಆದಾಗ ಇಂತಹ ಸಂದರ್ಭದಿದ್ದಾಗ ಈ ಬೆಂಕಿ ರೋಗದ ನಿರೋಧಕ ಇರುವಂತ ತಳಿಗಳನ್ನ ಬಳಸಬೇಕು. ಮತ್ತೆ ಇನ್ನೊಂದು ಮುಖ್ಯವಾಗಿ ನಮ್ಮ ರೈತ ಬಾಂಧವರು ತಪ್ಪೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸಾರಜನಕ ಯುಕ್ತ ರಸಗೊಬ್ಬರ ಹೆಚ್ಚಿನ ಪ್ರಮಾಣದಲ್ಲಿ ಬಳಸ್ತಾರೆ. ರೈತ ಬಾಂಧವರಿಗೆ ನನ್ನ ಒಂದು ಸಜೆಷನ್ ಏನಪ್ಪಾ ಅಂತ ಹೇಳಿದ್ರೆ, ನಮಗೆ ಭತ್ತಕ್ಕೆ ಬೇಕಾದಂತ ಶಿಫಾರಸು ಮಾಡುವಂತ ಪ್ರಮಾಣ ಭತ್ತವನ್ನು ಹಂತ ಹಂತವಾಗಿ ಆ ಬೆಳೆಯ ಸಂದರ್ಭಕ್ಕೆ ತಕ್ಕಂತೆ ನಾವು ಗೊಬ್ಬರವನ್ನು ಕೊಟ್ಟಾಗ ರೋಗನು ಕಡಿಮೆ ಇರ್ತದೆ ಮತ್ತೆ ಬೆಳೆನು ಚೆನ್ನಾಗಿ ಬರ್ತದೆ. ಇಲ್ಲಿ ಯಥೇಚ್ಛವಾಗಿ ಸಾರಜನಕ ಬಳಸೋದ್ರಿಂದ, ಅಂದ್ರೆ ಯೂರಿಯಾ ಅಂತ ಹೇಳ್ತೀವಿ, ಯಥೇಚ್ಛವಾಗಿ ಸಾರಜನಕ ಬಳಸೋದ್ರಿಂದ ಭತ್ತದ ಬೆಂಕಿ ರೋಗದ ಪ್ರಮಾಣನು ಜಾಸ್ತಿ ಆಗುತ್ತೆ. ಹಾಗಾಗಿ ನಾವು ಸಾರಜನಕ ಯುಕ್ತ ಮತ್ತೆ ಬೇರೆ ಗೊಬ್ಬರಗಳನ್ನು ನಾವು ಸಂದರ್ಭಕ್ಕೆ ತಕ್ಕಂಗೆ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಹಾಕಿದಾಗ ಬೆಂಕಿ ರೋಗದ ಸಮಸ್ಯೆ ಕಡಿಮೆ ಆಗ್ತದೆ. ಮತ್ತೆ ಇನ್ನೊಂದು, ಗಾಳಿ ಮುಖಾಂತರ ಈ ರೋಗಾಣುಗಳು ಹರಡೋದ್ರಿಂದ ಈ ಸಸಿ ಮಡಿ ಹಂತದಲ್ಲಿ ರೋಗಾಣುಗಳು ಹರಡೋದಂಗೆ ಕೊಟ್ಟಿಗೆ ಗೊಬ್ಬರ ಜೊತೆಗೆ ಟ್ರೈಕೋಡರ್ಮಾ ಮತ್ತೆ ಸೂಡೋಮಾನಸ್ ಅನ್ನ ಬಳಸಿದಾಗ ಆ ರೋಗಾಣುಗಳು ಅಕಸ್ಮಾತ್ ಭೂಮಿಯಲ್ಲಿದ್ರು ಅದು ನಾಶ ಆಗ್ತದೆ. ಹಾಗಾಗಿ ಜೈವಿಕ ಗೊಬ್ಬರಗಳನ್ನು ಬಳಸೋದ್ರಿಂದ ಹಗೆ ಗದ್ದೆ ಅಥವಾ ಭೂಮಿಯಿಂದ ಹರಡುವಂತ ರೋಗಾಣುಗಳನ್ನ ನಾವು ತಡೆಗಟ್ಟಬಹುದು. ಅಂದ್ರೆ ಸಾಧಾರಣವಾಗಿ ಕೊಡಗು ಜಿಲ್ಲೆಯಲ್ಲಿ ಪ್ರತಿ ಎಕರೆಗೆ 30 ಕಿಲೋಗ್ರಾಂನಷ್ಟು ಸಾರಜನಕ, 30 ಕಿಲೋಗ್ರಾಂನಷ್ಟು ರಂಜಕ ಮತ್ತೆ 36 ಕಿಲೋಗ್ರಾಂನಷ್ಟು ಪೊಟಾಷ್ ಅನ್ನ ಶಿಫಾರಸು ಮಾಡಲಾಗುತ್ತೆ. ಅದರಲ್ಲಿ 10 ಕಿಲೋಗ್ರಾಂ ಸಾರಜನಕವನ್ನ ನಾಟಿ ಸಮಯದಲ್ಲಿ ಕೊಡಬೇಕಾಗುತ್ತೆ. ಇನ್ನ 10 ಕಿಲೋಗ್ರಾಂ ಸಾರಜನಕವನ್ನ ನಾಟಿ ಮಾಡಿದ 1 ತಿಂಗಳ ನಂತರ ಕೊಡಬೇಕು. ಇನ್ನ 10 ಕಿಲೋಗ್ರಾಂನಷ್ಟು ಸಾರಜನಕವನ್ನ ನಾಟಿ ಮಾಡಿದ 55 ದಿನಗಳ ನಂತರ ಕೊಡಬೇಕು. ಈ ರೀತಿ ವಿಭಾಗ ಮಾಡಿ ಕೊಡೋದ್ರಿಂದ ಈ ಬೆಂಕಿ ರೋಗ ಬರೋದನ್ನ ನಾವು ತಡೆಗಟ್ಟಬಹುದು. ಇಮ್ರಾನ್ ಖಾನ್ ಅವರೇ, ಒಂದ್ ವೇಳೆ ಬೆಂಕಿ ರೋಗ ಬಂದಾದ್ಮೇಲೆ ಏನು ನಿಯಂತ್ರಣ ಕ್ರಮಗಳನ್ನ ಕೈಗೊಳ್ಳಬೇಕಾಗುತ್ತೆ? ಸಸಿ ಮಡಿ ಹಂತದಲ್ಲಿ ಅಕಸ್ಮಾತ್ ಬೆಂಕಿ ರೋಗ ಕಾಣ್ತಿದೆ ಅಂತ ಹೇಳಿದಾಗ ಮುಂಜಾಗ್ರತಾ ಕ್ರಮನ ಹೇಳ್ಬೇಕಾದ್ರೆ ನಾನು ಹೇಳಿದೆ, ಸಸಿ ಮಡಿ ಮಾಡಬೇಕಾದ್ರೆ ಭತ್ತದ ಹೊಟ್ಟಿರ್ತದೆ, ಬೂದಿ ಇರ್ತದೆ, ಇಂಥಗಳನ್ನ ನಾವು ಸಸಿ ಮಡಿಗೆ ಹಾಗೆ ಗದ್ದೆ ಹಾಕಿದಾಗ ಅದರೊಳಗೆ ಸಿಲಿಕಾನ್ ಅನ್ನೋ ಒಂದು ಅಂಶ ಉತ್ಪತ್ತಿ ಮಾಡ್ತದೆ, ಬೂದಿಯಲ್ಲಿ ಇರ್ತದೆ ಅದು. ಇದು ನಮಗೆ ಬೆಂಕಿ ರೋಗ ತಡೆಗಟ್ಟಲಿಕ್ಕೆ ಅನುಕೂಲ ಆಗ್ತದೆ. ಎರಡನೇದಾಗಿ ಲಕ್ಷಣಗಳು ನಮಗೆ ಸಸಿ ಮಡಿಯಲ್ಲಿ ಕಂಡಾಗ ಕಾರ್ಬನ್ ಡೈಜಿಯಂ ಅನ್ನೋ ಒಂದು ಶಿಲೀಂಧ್ರ ನಾಶಕವನ್ನು 1 ಲೀಟರ್ ನೀರಿಗೆ 1 ಗ್ರಾಂನಂತೆ ಬೆರೆಸಿ ಅದನ್ನ ಸಿಂಪಡಣೆ ಮಾಡಬೇಕು. ಎರಡನೇದಾಗಿ ಬಿತ್ತನೆ ಸಮಯದಲ್ಲಿ ಬೀಜೋಪಚಾರವನ್ನು ಕಡ್ಡಾಯವಾಗಿ ರೈತರು ಮಾಡಲೇಬೇಕು. ಯಾಕಂತ ಹೇಳಿದ್ರೆ ನಾನು ಹೇಳಿದಾಗೆ ಬೀಜದಿಂದ ಆ ರೋಗಾಣು ಹರಡ್ತಾ ಇದೆ ಅಂತ ಹೇಳಿದಾಗ ಕಡ್ಡಾಯವಾಗಿ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದಾಗ ನಿಯಂತ್ರಣಕ್ಕೆ ಬರ್ತದೆ. ಹಾಗಾಗಿ ನಾವು ಶಿಫಾರಸು ಮಾಡುವಂತ 1 ಎಕರೆಗೆ ಬೇಕಾದಂತ 25 ಕೆಜಿ ಬೀಜವನ್ನು ಬೀಜೋಪಚಾರ ಮಾಡೋದ್ರ ಮೂಲಕ, ಅಂದ್ರೆ 1 ಕೆಜಿ ಬೀಜಕ್ಕೆ 4 ಗ್ರಾಂ ಕಾರ್ಬನ್ ಡೈಜಿಯಂ ಅನ್ನ ಯೂಸ್ ಮಾಡ್ಬಿಟ್ಟು ಅದನ್ನ ಬಳಸಬಹುದು. ಅಂದ್ರೆ 1 ಎಕರೆಗೆ ಬೇಕಾದಂತ ಕಾರ್ಬನ್ ಡೈಜಿಯಂ ಅನ್ನ ಬಳಸ್ಬಿಟ್ಟು ಅದನ್ನ ಬಿತ್ತನೆಗೆ ಬಳಸ್ಕೋಬಹುದು. ಹೀಗೆ ಬೀಜೋಪಚಾರ ಮಾಡೋದ್ರಿಂದ ಬಹಳಷ್ಟು ರೋಗ ಹರಡೋದನ್ನ ನಿಯಂತ್ರಣಕ್ಕೆ ತರಬಹುದು. ನಾಟಿ ಮಾಡಿದ ನಂತರದಲ್ಲಿ ಹೊಲದಲ್ಲಿ ಅಥವಾ ಗದ್ದೆಯಲ್ಲಿ ನಾಟಿ ಮಾಡಿದ ನಂತರದ್ದೇ ರೋಗಾಣು ಕಾಣಿಸ್ಕೊಂಡಾಗ ಕಾರ್ಬನ್ ಡೈಜಿಯಂ ಸಿಂಪಡಣೆ ಮಾಡಬಹುದು. 1 ಎಕರೆಗೆ 1 ಲೀಟರ್ ನೀರಿಗೆ 1 ಗ್ರಾಂ ನಂಗೆ ಕಾರ್ಬನ್ ಡೈಜಿಯಂ ಬಳಸಬಹುದು. ಅಥವಾ ಕುತ್ತಿಗೆ ಬೆಂಕಿ ರೋಗ ಅಂತ ನಾನು ಹೇಳಿದೆ, ಆ ಕುತ್ತಿಗೆ ಬೆಂಕಿ ರೋಗ ನಿಯಂತ್ರಣಕ್ಕೆ ಟ್ರೈಸೈಕ್ಲೋಸೋಲ್ ಎಂಬ ಒಂದು ಶಿಲೀಂಧ್ರ ನಾಶಕನ್ನು ಬಳಸ್ತೀವಿ. ಅಂದ್ರೆ 0.6 ಗ್ರಾಂ ಅಂತ ಹೇಳಿ, ಅಂದ್ರೆ 6 ಗ್ರಾಂ ಪ್ರತಿ 10 ಲೀಟರ್ ನೀರಿಗೆ ಬಳಸ್ಬಿಟ್ಟು ಅದನ್ನ ಸಿಂಪಡಣೆ ಮಾಡಿದಾಗ ಈ ಕುತ್ತಿಗೆ ಬೆಂಕಿ ರೋಗನ ನಿಯಂತ್ರಣಕ್ಕೆ ತರಬಹುದು. ಈ ತರ ನಾನಾ ತರದ ರೋಗನಾಶಗಳು ಇದಾವೆ. ಕಾರ್ಬನ್ ಡೈಜಿಯಂ ಇದೆ, ಅಥವಾ ಟ್ರೈಸೈಕ್ಲೋಸಲ್ ಆಗಿರ್ಬೋದು, ಪ್ರೋಪಿಕೋನೋಸಲ್ ಒಂದು ಇನ್ನೊಂದು ಶಿಲೀಂಧ್ರ ನಾಶಕ ಇದೆ, ಅದು 1 ಲೀಟರ್ಗೆ 1 ಮಿಲಿ ನಂಗೆ ಬೆರೆಸ್ಬಿಟ್ಟು ಅವುಗಳನ್ನು ಬಳಸಿ ನಾವು ರೋಗಗಳನ್ನು ಹತೋಟಿ ಮಾಡಬಹುದು. ಇದು ಬೆಂಕಿ ರೋಗದ ಬಗ್ಗೆ ಆಯ್ತು. ಇನ್ನು ಎರಡನೇದಾಗಿ ತಾವು ತಿಳಿಸಿದ್ದು ಕಂದು ಎಲೆ ಚುಕ್ಕೆ ರೋಗ ಅಂತ ಅಂದು. ಹೌದು, ಇದು ಯಾವ ರೀತಿ ಕಾಣಿಸ್ಕೊಳ್ಳುತ್ತೆ, ಹೇಗೆ ನಾವು ಗುರುತಿಸಬಹುದು ಅಂತೀರಿ? ಇದು ಕಂದು ಎಲೆ ಚುಕ್ಕೆ ರೋಗ ಹೆಲಿಮೆಂಥೋಸ್ಪೋರಿಯಂ ಒರೆಸೆ ಎಂಬ ಒಂದು ಶಿಲೀಂಧ್ರದಿಂದ ಹರಡುವಂತದ್ದು. ಇದು ಈಗ ರೈತರು ಅದಕ್ಕೆ ಬೆಂಕಿ ರೋಗ ಅಂತ ಭಾವಿಸ್ತಾರೆ, ಯಾಕಂದ್ರೆ ಲಕ್ಷಣಗಳು ಸ್ವಲ್ಪ ಅದೇ ತರ ಗೋಚರ ಆಗ್ತವೆ. ಬೆಂಕಿ ರೋಗಕ್ಕೂ ಕಂದು ಎಲೆ ಚುಕ್ಕೆ ರೋಗಕ್ಕೆ ವ್ಯತ್ಯಾಸ ಇದೆ. ಇದು ಅಷ್ಟೇ, ಬೆಳೆ ವಿವಿಧ ಹಂತಗಳಲ್ಲಿ ರೋಗದ ಬಾಧೆ ಕಂಡು ಬರ್ತದೆ. ಅಂದ್ರೆ ಸಸಿ ಮಡಿಯಿಂದ ಹಿಡಿದು ಕಾಳು ಕಟ್ಟೋ ಹಂತವರೆಗೂ ರೋಗದ ಲಕ್ಷಣ ನಾವು ಕಾಣಬಹುದು. ಲಕ್ಷಣ ಹೇಳ್ಬೇಕಂತ ಹೇಳಿದ್ರೆ ಮೊಟ್ಟೆ ಮೊದಲನೇದಾಗಿ ಎಲೆ ಮೇಲೆ ಕಂದು ಬಣ್ಣದ ಚುಕ್ಕೆ ಕಾಣಿಸ್ಕೊಳ್ತದೆ. ಇಲ್ಲಿ ವಜ್ರಾಕಾರದ ಚಿಕ್ಕೆ ಇರೋದಿಲ್ಲ. ಬೆಂಕಿ ರೋಗದಲ್ಲಿ ವಜ್ರಾಕಾರದ ಚಿಕ್ಕೆ ಇರ್ತದೆ, ಅಂದ್ರೆ ಕಣ್ಣಿನ ಆಕಾರದ ಚಿಕ್ಕೆ ಇರ್ತದೆ. ಇಲ್ಲಿ ಮೊಟ್ಟೆ ಆಕಾರದ ಕಂದು ಬಣ್ಣದ ಚಿಕ್ಕೆ ಇರ್ತದೆ, ಮತ್ತೆ ಚುಕ್ಕೆ ಸುತ್ತ ಹಳದಿ ಕಣ್ಣದ ಒಂದು ಗೋಚರ ಇರ್ತದೆ. ಮತ್ತೆ ಈ ಮಚ್ಚೆಗಳು 1 ಸೆಂಟಿಮೀಟರ್ ವರೆಗೆ ಉದ್ದ ಆಗ್ತದೆ. ಚುಕ್ಕೆಗಳು ಒಂದಕ್ಕೊಂದು ಕೂಡ್ಕೊಂಡು ಎಲೆಗಳೆಲ್ಲ ಒಣಗಕ್ಕೆ ಪ್ರಾರಂಭ ಆಗ್ತದೆ. ಆ ಬೆಂಕಿ ರೋಗಕ್ಕೂ ಮತ್ತೆ ಎಲೆ ಚುಕ್ಕೆ ರೋಗಕ್ಕೆ ಇದೊಂದು ವಿಶಿಷ್ಟವಾದ ವ್ಯತ್ಯಾಸ ಮಾಡ್ಲಿಕ್ಕೆ ಒಂದು ಲಕ್ಷಣಗಳು ಇವು. ಅಂದ್ರೆ ಈ ಕಂದು ಎಲೆ ಚುಕ್ಕೆ ರೋಗದ ಅಭಿವೃದ್ಧಿಗೆ ಯಾವ ರೀತಿಯಾದಂತಹ ವಾತಾವರಣದ ಅಂಶಗಳು ಸಹಾಯ ಮಾಡ್ತವೆ ಅಂತೀರಿ? ಇದು ಹಾಗೆ ಉಷ್ಣಾಂಶ ಸುಮಾರು 25-30 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ಮತ್ತೆ ಆರ್ದ್ರತೆ ಸುಮಾರು 80% ಜಾಸ್ತಿ ಇದ್ದಾಗ ಬೆಂಕಿ ರೋಗದ ಅಥವಾ ಕಂದು ಚುಕ್ಕಿದ ರೋಗದ ಒಂದು ತೀವ್ರತೆಯನ್ನ ನಾವು ಜಾಸ್ತಿ ನೋಡ್ತೀವಿ. ಇಲ್ಲೂ ಅಷ್ಟೇ ಸಾರಜನಕದ ಅತಿಯಾಗಿ ಬಳಸೋದ್ರಿಂದ ನಮಗೆ ಈ ಒಂದು ರೋಗದ ತೀವ್ರತೆ ನಾವು ನೋಡಬಹುದು ಭತ್ತದಲ್ಲಿ. ಇನ್ನ ಏನು ಮುಂಜಾಗ್ರತೆ ವಹಿಸಬಹುದು ಅಂತೀರಿ ಈ ಕಂದು ಎಲೆ ಚುಕ್ಕಿ ರೋಗ ಬರದ ಹಾಗೆ? ಮುಖ್ಯವಾಗಿ ನಾವು ರೈತರಿಗೆ ಸಜೆಷನ್ ಮಾಡೋದು ಅಥವಾ ನಮ್ಮ ಒಂದು ಅನಿಸಿಕೆ ಏನಂತ ಹೇಳಿದ್ರೆ ಬಿತ್ತನೆ ಬೀಜ ರೋಗಗ್ರಸ್ತ ಬೀಜದ ತಾಕಿಯನ್ನ ಆಯ್ಕೆ ಮಾಡಬಹುದು. ಅಂದ್ರೆ ರೋಗ ಮುಕ್ತ ಬೀಜವನ್ನ ಆಯ್ಕೆ ಮಾಡುವಂತದ್ದು, ಮತ್ತೆ ಈ ಶಿಲೀಂಧ್ರವನ್ನು ಆಶ್ರಯ ಕೊಡುವಂತ ಕಳೆಗಳಾಗಿರ್ಬೋದು, ಬದುಗಳಲ್ಲಿ ಈ ಹುಲ್ಲಿನ ಜಾತಿ ಮತ್ತೆ ಕಳೆಗಳ ಬೆಳೆಗಳನ್ನು ಸ್ವಚ್ಛ ಮಾಡ್ಕೋಬೇಕು. ಭತ್ತದ ಗದ್ದೆ ಆಗಿರ್ಬೋದು, ಬದುಗಳಾಗಿರ್ಬೋದು, ಹೊಲದಲ್ಲಿ ಯಾವ್ದೇ ಕಳೆಗಳು ಇರಬಾರ್ದು. ಮೂರನೇದಾಗಿ ಇನ್ನೊಂದು ಅಂಶ ಮುಖ್ಯವಾಗಿ ಏನಂತ ಹೇಳಿದ್ರೆ ಎಲ್ಲಿ ಪೊಟ್ಯಾಶ್ ಅಂಶದ ಕೊರತೆ ಇದೆ ಅಂತ ಗದ್ದೆಗಳಲ್ಲಿ ಈ ರೋಗದ ತೀವ್ರತೆ ಜಾಸ್ತಿ ಬರ್ತದೆ. ಹಾಗಾಗಿ ನಾವು ಶಿಫಾರಸ್ ಮಾಡುವಂತ ಪ್ರಮಾಣದಲ್ಲಿ ಸಾರಜನಕ ರಂಜಕ ಪೊಟ್ಯಾಶ್ ಅನ್ನು ಕೊಟ್ಟಾಗ ಈ ಒಂದು ಕಂದು ಎಲೆ ಚುಕ್ಕಿ ರೋಗದ ತೀವ್ರತೆ ಕಡಿಮೆ ಆಗ್ತದೆ. ಎಲ್ಲಿ ನಮಗೆ ಪೊಟ್ಯಾಶ್ ಕೊರತೆ ಇದೆ ಅಲ್ಲಿ ಒಂದು ತೀವ್ರತೆ ಹೆಚ್ಚಾಗಿರೋದು ಕಂಡು ಬರ್ತದೆ. ಹಾಗಾಗಿ ಪೊಟ್ಯಾಶ್ ಗೊಬ್ಬರ ನಾವು ಶಿಫಾರಸ್ ಮಾಡಿದ ಪ್ರಮಾಣದಲ್ಲಿ ಕೊಟ್ಟಾಗ ಈ ರೋಗವನ್ನು ನಾವು ನಿಯಂತ್ರಣಕ್ಕೆ ತರಬಹುದು. ಸಾಧಾರಣವಾಗಿ ಕೊಡಗು ಜಿಲ್ಲೆಯಲ್ಲಿ ಎಕರೆಗೆ 36 kg ಪೊಟ್ಯಾಶ್ ಅನ್ನ ಶಿಫಾರಸು ಮಾಡಲಾಗುತ್ತೆ. ನಾಟಿ ಸಮಯದಲ್ಲಿ 10 kg ಸಾರಜನಕ, 30 kg ರಂಜಕದ ಜೊತೆಗೆ 18 kg ಪೊಟ್ಯಾಶ್ ಅನ್ನ ನಾವು ಕೊಡಬೇಕಾಗತ್ತೆ. ಹೌದು. ಇನ್ನ ಉಳಿದ 18 kg ಪೊಟ್ಯಾಶ್ ಅನ್ನ ನಾಟಿ ಮಾಡಿದ 55 ದಿನಗಳ ನಂತರ ಎರಡನೇ ಒಂದು ಕಂತಾಗಿ ಕೊಡಬೇಕಾಗತ್ತೆ. ಹೌದು ಹೌದು. ಯಾಕಂದ್ರೆ ಅವಾಗ ತೆನೆ ಬಿಡ್ಲಿಕ್ಕೆ ಮತ್ತೆ ಕಾಳು ಕಟ್ಟಿ ಆಗ್ಲಿಕ್ಕೆ, ಕಾಳಿನ ಒಂದು ಇಳುವರಿ ಜಾಸ್ತಿ ಆಗ್ಲಿಕ್ಕೆ ಪೊಟ್ಯಾಶ್ ಬಹಳ ಅನುಕೂಲ ಆಗ್ತದೆ. ಪೊಟ್ಯಾಶ್ ಇಂದ ನಿಮಗೆ ಬೇರ್ ಬೆಳವಣಿಗೆ ಮತ್ತೆ ರೋಗ ನಿರೋಧಕ ಶಕ್ತಿಯನ್ನು ಚೆನ್ನಾಗಿ ಬರ್ತದೆ. ಈಗ ಕಂದು ಎಲೆ ಚುಕ್ಕಿ ರೋಗ ಒಂದು ವೇಳೆ ಕಂಡು ಬಂದ್ರೆ ಏನು ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳಬಹುದು ಅಂತೀರಿ? ಮೊಟ್ಟ ಮೊದಲನೇದಾಗಿ ನಾವು ಏನ್ ಬೀಜ ಬಳಸ್ತಾ ಇದ್ದೋ ಅದನ್ನ ಬೀಜೋಪಚಾರ ಮಾಡೋದ ಮುಖಾಂತರ. ಬೀಜೋಪಚಾರಕ್ಕೆ ನಾವು ಮ್ಯಾಂಕೋಜೆಬ್ ಅನ್ನೋ ಒಂದು ಶಿಲೀಂಧ್ರ ನಾಶಕವನ್ನು ಬಳಸಬೇಕು. 2.5 g ಪ್ರತಿ kg ಬಿತ್ತನೆ ಬೀಜಕ್ಕೆ ಮ್ಯಾಂಕೋಜೆಬ್ ಅನ್ನು ಬಳಸ್ತೀವಿ. ಹಾಗೆ ಸಸಿ ಮಡಿಗಳಲ್ಲಿ ಅಥವಾ ಹಗೆ ಗದ್ದೆಯಲ್ಲಿ ಇಂತಹ ಒಂದು ಲಕ್ಷಣ ಅಂದ್ರೆ ನಾನು ಹೇಳಿದಾಗೆ ಕಂದು ಎಲೆ ಚುಕ್ಕಿ ರೋಗದ ಲಕ್ಷಣ ಕಂಡಾಗ ಮ್ಯಾಂಕೋಜೆಬ್ ಶಿಲೀಂಧ್ರ ನಾಶಕವನ್ನು 2 g ಪ್ರತಿ ಲೀಟರ್ ನೀರಿಗೆ ಬಳಸಿಬಿಟ್ಟು ಅದನ್ನ ಬೆರೆಸಿ ಸಿಂಪಡಣೆ ಮಾಡುವಂತದ್ದು. ನಾನಾ ತರದ ಶಿಲೀಂಧ್ರ ನಾಶಕಗಳು ಬಂದ್ರೆ ಮ್ಯಾಂಕೋಜೆಬ್ ಜೊತೆಗೆ ಕಾರ್ಬೋಡೈಸಿವ್ ಇರುವಂತದ್ದು. ಉದಾಹರಣೆಗೆ ರೈತರ ಗದ್ದೆಯಲ್ಲಿ ಕಂದು ಎಲೆ ಚುಕ್ಕಿ ರೋಗನೂ ಇದೆ, ಬೆಂಕಿ ರೋಗನೂ ಇದೆ. ಅಂತ ಸಂದರ್ಭದಲ್ಲಿ ಎರಡೂ ರೋಗಗಳನ್ನು ಒಂದೇ ಸೇರಿ ಹತೋಟಿ ಮಾಡ್ಲಿಕ್ಕೆ ಮ್ಯಾಂಕೋಜಿಬ್ ಯುಕ್ತ ಕಾರ್ಬನ್ ಡೈಸಿಮ್, ಎರಡೂ ಶಿಲೀಂಧ್ರ ನಾಶಕ ಇರುವಂತಹ ಒಂದು ಶಿಲೀಂಧ್ರ ನಾಶಕಗಳು ಮಾರ್ಕೆಟ್ ಅಲ್ಲಿ ಲಭ್ಯ ಇದಾವೆ. ಅಂತವನ್ನ ಬಳಸುವಂತದ್ದು ಮ್ಯಾಂಕೋಜಿಬ್ ಪ್ಲಸ್ ಕಾರ್ಬನ್ ಡೈಸಿಮ್ ಇರುವಂತಹ ಶಿಲೀಂಧ್ರ ನಾಶಕವನ್ನು 2 g ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಿದ್ದಲ್ಲಿ ಈ ಒಂದು ಕಂದು ಎಲೆ ಚುಕ್ಕಿ ರೋಗ ನಾವು ನಿಯಂತ್ರಣಕ್ಕೆ ತರಬಹುದು. ಇನ್ನೊಂದು ತಾವು ತಿಳಿಸಿದ್ದು ಈ ಹುಸಿ ಕಾಡಿಗೆ ರೋಗ ಅಂತ ಅಂದು, ಇದರ ಲಕ್ಷಣಗಳು ಹೇಗಿರ್ತವೆ ಮತ್ತೆ ಇದು ಬರೋದಕ್ಕೆ ಯಾವ ರೀತಿಯಾದಂತ ವಾತಾವರಣದ ಅಂಶಗಳು ಸಹಾಯ ಮಾಡ್ತವೆ ಅಂತೀರಿ? ಈ ಹುಸಿ ಕಾಡಿಗೆ ರೋಗ ಯುಸ್ಟಿಲಾಜಿನೋಡ ವೈರಸ್ ಎಂಬ ಒಂದು ರೋಗಾಣು ಅಂದ್ರೆ ಶಿಲೀಂಧ್ರದಿಂದ ಹರಡಂತದ್ದು. ಇದು ಮುಖ್ಯವಾಗಿ ರೋಗದ ಲಕ್ಷಣ ನಾವು ನೋಡಿದಾಗೆ ಬಹಳಷ್ಟು ರೈತರು ನೋಡಿರ್ಬೋದು, ಈ ರೋಗಕ್ಕೆ ತುತ್ತಾದ ತೆನೆಗಳಲ್ಲಿ ಕೆಲವು ಕಾಳುಗಳು ಒಂಥರ ಹೆಚ್ಚು ಗಾತ್ರದಿಂದ ಕೂಡಿರ್ತದೆ. ಆ ಕಾಳಿನ ಮೇಲೆ ನಾವು ಹಳದಿ ಮತ್ತು ದಟ್ಟ ಹಸಿರು ಬಣ್ಣದ ಗಂಟಾಗಿರುವಂತಹ ಒಂದು ಲಕ್ಷಣನ ನಾವು ನೋಡಬಹುದು. ಸಾಮಾನ್ಯವಾಗಿ ಆ ಕಾಳುಗಳು ವಿಲಕ್ಷಣಗೊಂಡಿರ್ತವೆ ಮತ್ತು ಇದರ ಗಾತ್ರ ಸುಮಾರು 1 cm ಹೆಚ್ಚಾಗಿರ್ತದೆ. ಈ ರೋಗ ಸಾಮಾನ್ಯ ನಮಗೆ ಹೂಗಳು ಅರಳಲು ಪ್ರಾರಂಭವಾದಾಗ ಮತ್ತು ಕಾಳು ತುಂಬಲು ಪ್ರಾರಂಭವಾದಾಗ ಸೋಂಕು ಶಿಲೀಂಧ್ರದಿಂದ ಹರಡುವಂತದ್ದು ಈ ರೋಗ ಕಾಣಿಸ್ಕೋಬಹುದು. ಅಂದ್ರೆ ಇದಕ್ಕೆ ನಾವು ಏನು ಮುಂಜಾಗ್ರತೆ ವಹಿಸಬಹುದು ಅಂತೀರಿ? ಅಂದ್ರೆ ಬೀಜೋಪಚಾರದಿಂದ. ಯಾಕಂತ ಹೇಳಿದ್ರೆ ಈಗ ನಾವು ಭತ್ತ ಕಟಾವು ಮಾಡೋ ಟೈಮಲ್ಲಿ ಇಂತಹ ಹುಸಿ ಕಾಡಿಗೆ ರೋಗ ಗ್ರಸ್ತ ಈ ಬೀಜ ಬಿತ್ತನೆಯಲ್ಲಿ ಸೇರ್ಕೊಂಡಾಗ ಏನಾಗ್ತದೆ, ಆ ಶಿಲೀಂಧ್ರ ಕಣಗಳು ಏನಂತ ಹೇಳ್ತೀವಿ ಬೀಜಾಣುಗಳು ಭತ್ತದಲ್ಲಿ ಸೇರ್ಕೊಂಡು ನಂತರ ಮುಂದಿನ ಹಂಗಾಮಿನಲ್ಲಿ ಮತ್ತೆ ರೋಗ ಬರೋ ಸಾಧ್ಯತೆಗಳು ಇರ್ತವೆ. ಅಂತ ಸಂದರ್ಭದಲ್ಲಿ ನಾವು ಬೀಜೋಪಚಾರ ಮಾಡುವಂತದ್ದು ಮತ್ತೆ ಇಂಥ ರೋಗಗ್ರಸ್ತ ಯಾವಾಗ ನಮಗೆ ಲಕ್ಷಣ ಕಾಣ್ತವೆ ತಕ್ಷಣ ಅಂತ ಅವನು ತೆನೆಗಳನ್ನು ಕಿತ್ಬಿಟ್ಟು ಅದನ್ನ ನಾಶ ಮಾಡುವಂತದ್ದು ಅಥವಾ ಬೆಂಕಿ ಹಾಕ್ಬೇಕು. ಇಲ್ಲ ಅಂತ ಹೇಳಿದ್ರೆ ಅದು ಗಾಳಿ ಮುಖಾಂತರ ಮತ್ತೆ ಅದು ಉಲ್ಬಣಗೊಳ್ತದೆ. ಗಾಳಿ ಮುಖಾಂತರ ರೋಗಾಣುಗಳು ಬೀಜಾಣುಗಳು ಪಸರಿಸ್ತವೆ, ಅದನ್ನ ಕಿತ್ಬಿಡ್ ಅಂತ ತೆನೆಗಳನ್ನ ನಾವು ನಾಶ ಮಾಡ್ಬೇಕು. ಅಂದ್ರೆ ವಾತಾವರಣದ ತೇವಾಂಶ ಇದಕ್ಕೂ ಕೂಡ ಸಹಾಯ ಮಾಡುತ್ತಾ? ಹೌದು. ನಮಗೆ ಸಾಮಾನ್ಯವಾಗಿ ಹೂ ಬಿಡುವಂತ ಸಂದರ್ಭದಲ್ಲಿ ಅಥವಾ ತೆನೆ ಬರುವಂತ ಸಂದರ್ಭದಲ್ಲಿ ಏನಾದರೂ ಮೋಡ ಕವಿದ ವಾತಾವರಣ ಅಥವಾ ಮಳೆ ಬಂದಾಗ ಈ ಒಂದು ಹುಸಿ ಕಾಡಿಗೆ ರೋಗದ ಲಕ್ಷಣ ನಾವು ನೋಡಬಹುದು, ಸಿಂಪಡಣೆ ಮಾಡಬಹುದು. ಶಿಲೀಂಧ್ರ ನಾಶಕಗಳನ್ನು ಬಳಸಿ ಈ ಹುಸಿ ಕಾಡಿಗೆ ರೋಗ ಬಂದಾಗ ನಮಗೆ ಒಂದು ತೆನೆ ಒಡೆಯ ಸಂದರ್ಭ. ಈಗ ಪ್ರತಿ ವರ್ಷ ನಮಗೆ ಹಂಗಾಮಿನಲ್ಲಿ ಮುಂಗಾರಿನಲ್ಲಿ ನಮಗೆ ಈ ಸಮಸ್ಯೆ ಕಾಣಿಸ್ತದೆ ಅಂತ ಹೇಳಿದ್ರೆ, ಇಲ್ಲಿ ತೆನೆ ಒಡೆದಂತ ಹತ್ತಿನ ನಂತರದಲ್ಲಿ ಪ್ರತಿ ಲೀಟರ್ ನೀರಿಗೆ 1 g ಕಾರ್ಬನ್ ಡೈಸಿಮ್ ಅಥವಾ 2.5 g ತಾಮ್ರದ ಆಕ್ಸಿಕ್ಲೋರೈಡ್ ಅಂತ ಹೇಳ್ತೀವಿ ಮಿಕ್ಸ್ ಮಾಡಿಬಿಟ್ಟು ಅದನ್ನ ಸಿಂಪಡಣೆ ಮಾಡಿದ್ರೆ ಮುಂಜಾಗ್ರತೆವಾಗಿ ಸಿಗಡಿಗೆ ರೋಗ ತಡೆಗಟ್ಟಬಹುದು. ಇನ್ನ ನಿಯಂತ್ರಣಕ್ಕೆ ಏನ್ ಕ್ರಮ ಅನುಸರಿಸಬಹುದು ಅಂತೀರಿ ಒಂದ್ಸರಿ ರೋಗ ಬಂದ ಮೇಲೆ? ರೋಗ ಬಂದ ಮೇಲೆ ಅದನ್ನ ಕಿತ್ಬಿಟ್ಟು ನಾಶ ಮಾಡ್ಬೇಕು. ಯಾಕಂದ್ರೆ ಅದು ಸ್ಪ್ರೇ ಮಾಡಿದ್ರೆ ಕಂಟ್ರೋಲ್ ಆಗೋದಿಲ್ಲ. ಯಾಕಂದ್ರೆ ಆಲ್ರೆಡಿ ಅದು ಹುಸಿ ಕಾಡಿಗೆ ಗಂಟುಗಳು ಆಗಿದೆ ಅಂತ ಹೇಳಿದ್ರೆ ಅದನ್ನ ಕಿತ್ಬಿಟ್ಟು ಅದನ್ನ ನಾಶ ಮಾಡ್ಬೇಕಾಗಿತ್ತು. ಯಾಕಂದ್ರೆ ಅದು ಒಂದು 6 ಗಿಡಗಳಿಗೆ ಅದು ಹರಡ್ತದೆ, ರೋಗಾಣುಗಳು ಬೀಜಾಣುಗಳು ಗಾಳಿ ಮುಖಾಂತರ ಹರಡ್ತದೆ. ಹಾಗಾಗಿ ಆ ಹರಡೋದನ್ನ ತಡೆಗಟ್ಟಿ ಅದಕ್ಕೆ ನಾವು ಔಷಧಿನ ಸಿಂಪಡಣೆ ಮಾಡಿದ್ರೆ ರೋಗ ಹರಡೋದನ್ನು ತಡೆಗಟ್ಟಬಹುದು. ಇನ್ನೊಂದು ತಾವು ತಿಳಿಸಿದ್ದು ಈ ಗರಿ ಕವಚ ಕೊಳೆ ರೋಗ ಅಂತ ಅಂದು, ಇದರ ಒಂದು ಲಕ್ಷಣಗಳು ಹೇಗಿರ್ತವೆ ಅಂತೀರಿ? ಹೌದು, ಒಂದು ತೆನೆ ಕವಚ ಕೊಳೆ ರೋಗ ಮತ್ತೆ ಇನ್ನೊಂದು ಎಲೆ ಕವಚ ಕೊಳೆ ರೋಗ ಅಂತ ಹೇಳ್ಬಿಟ್ಟು ಸಾಮಾನ್ಯವಾಗಿ ನಮಗೆ ಇತ್ತೀಚಿನ ದಿನದಲ್ಲಿ ಈ ಒಂದು ರೋಗದ ಸಮಸ್ಯೆ ಜಾಸ್ತಿ ಆಗ್ತದೆ. ಈ ಎಲೆ ಕವಚ ಕೊಳೆ ರೋಗ ಸಾಮಾನ್ಯ ನಮಗೆ ರೈಸಾಕ್ಟೋನಿಯಾ ಸೋಲಾನಿ ಎಂಬ ಒಂದು ಶಿಲೀಂಧ್ರದಿಂದ ಹರಡುವಂತದ್ದು. ತೆಂಡೆ ಹೊಡೆಯಂತದಲ್ಲಿ ತೆನೆ ಬರುವ ಮುಂಚೆ ಸಾಮಾನ್ಯವಾಗಿ ಈ ರೋಗ ಭತ್ತದ ಬೆಳೆಗೆ ಬಾಧಿಸ್ತದೆ. ಅಂದ್ರೆ ನಾಟಿಯಾದ ನಂತರ ಒಂದು 6 ವಾರದ ನಂತರ ಗಿಡಗಳು ಹೆಚ್ಚು ರೋಗಕ್ಕೆ ತುತ್ತಾಗ್ತದೆ ಈ ಒಂದು ಎಲೆ ಕವಚ ಕೊಳೆ ರೋಗಕ್ಕೆ. ಲಕ್ಷಣಗಳು ತಾವೆಲ್ಲ ನೋಡಿರ್ಬೋದು. ರೋಗಾಣುಗಳು ಸಾಮಾನ್ಯವಾಗಿ ಭತ್ತದಲ್ಲಿ ನೀರು ಜಾಸ್ತಿ ನಿಲ್ಲಿಸಿದಾಗ ಅಂತ ಸಂದರ್ಭದಲ್ಲಿ ಈ ರೋಗದ ಒಂದು ತೀವ್ರತೆ ಜಾಸ್ತಿ ಕಾಣಿಸ್ತದೆ ತೆನೆ ಕವಚ ಕೊಳೆ ರೋಗದಲ್ಲಿ. ಅಂದ್ರೆ ಕವಚಕ್ಕೂ ತೇವಾಂಶದ ಒಂದು ಸಂಪರ್ಕ ಬರುತ್ತೆ. ಹೌದು, ಯಾಕಂದ್ರೆ ನಾವು ಭತ್ತದ ಒಂದು ಗದ್ದೆಯಲ್ಲಿ ಜಾಸ್ತಿ ನೀರು ನಿಲ್ಲಿಸಿದಾಗ ಏನಾಗ್ತದೆ ಅಂತ ಹೇಳಿದ್ರೆ ಆ ಒಂದು ಜಾಗದಲ್ಲಿ ನಮಗೆ ಒಂಥರ ಸಾಸಿವೆ ಕಾಳಿನಂತರ ಬೀಜಾಣುಗಳು ಎಲೆ ಕವಚ ಒಂದು ಭಾಗಕ್ಕೆ ರೋಗ ಹರಡ್ಲಿಕ್ಕೆ ಅದು ಸಹಾಯ ಮಾಡ್ತೇವೆ ಅಂತ ಹೇಳಿದ್ರೆ ಅಲ್ಲಿ ನಿಮಗೆ ಕಂದು ಬಣ್ಣದ ಒಂದು ಮಚ್ಚೆಗಳು ಕಾಣಿಸ್ಕೊಳ್ತದಂತೂ ಆ ಒಂದು ಮಚ್ಚೆಗಳು ಒಂದಕ್ಕೊಂದು ಕೂಡ್ಕೊಂಡು ಆ ಮೇಲ್ಗಡೆ ಕವಚನೆ ಕೊಳತ್ ಹೋಗ್ತದೆ. ಕೆಲವು ಸಂದರ್ಭದಲ್ಲಿ ಎಲೆಗಳೆಲ್ಲ ಸುಟ್ಟೋಗಿ ಇಡೀ ಗಿಡನೇ ಅದು ಕೊಳತ ಅಂತ ಒಂದು ಸಂದರ್ಭಗಳು ಇರ್ತವೆ. ಹಾಗಾಗಿ ಈ ಜಾಸ್ತಿ ನೀರ್ ನಿಲ್ಲುವಂತ ಪ್ರದೇಶದಲ್ಲಿ ಎಲೆ ಕವಚ ಕೊಳವರೆಗೂ ಸಮಸ್ಯೆ ಕಾಣಿಸ್ಕೊತದೆ ಈ ಶಿಲೀಂಧ್ರದಿಂದ ಹರಡುವಂತದ್ದು. ಅಂದ್ರೆ ಮುಂಜಾಗ್ರತೆ ಅದನ್ನೇ ವಹಿಸಬೇಕಾಗತ್ತೆ ನಾವು. ಹೌದು, ಮುಂಜಾಗ್ರತೆ ಸಾಮಾನ್ಯ ಸ್ವಲ್ಪ ನೀರು ಎಷ್ಟು ಬೇಕು ಸಂದರ್ಭಕ್ಕೆ ತಕ್ಕಂಗೆ ನೋಡ್ಕೊಂಡು ನೀರನ್ನ ಒಂದು ನಿಯಂತ್ರಣ ಮಾಡ್ಕೋಬೇಕು. ಪ್ರಾರಂಭದಲ್ಲಿ 1 ಇಂಚು ನೀರನ್ನ ನಿಲ್ಲಿಸೋದಕ್ಕೆ ಶಿಫಾರಸು ಮಾಡ್ತಾರೆ ನಾಟಿ ಮಾಡಿದ ಪ್ರಾರಂಭದಲ್ಲಿ. ಆ ನಂತರ ನಾಟಿ ಮಾಡಿದ ಒಂದು 15 ದಿನಗಳ ನಂತರ 2 ಇಂಚು ನೀರನ್ನ ಇಡೀ ಬೆಳೆಯ ಅವಧಿಯಲ್ಲಿ ನಿಲ್ಲಿಸಿದ್ರೆ ಸಾಕಾಗುತ್ತೆ ಅಂತ ಹೇಳ್ತಾರೆ ನಮ್ಮ ನೀರಾವರಿ ತಜ್ಞರು. ಹೌದು, ಇಲ್ಲಿ ಸ್ವಲ್ಪ ಅದಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ಬಂದಾಗ ಏನಾಗ್ತದೆ ನಮಗೆ, ಇಲ್ಲಿ ನಾನು ಹೇಳಿದ ಹಾಗೆ ಈ ರೈಸಾಕ್ಟೋನಿಯಾ ಸೋಲಾನಿ ಒಂದು ಕೆಲವು ಈ ಸಾಸಿವೆ ಕಾಳಿನಂತ ಬೀಜಾಣುಗಳನ್ನ ಉತ್ಪತ್ತಿ ಮಾಡ್ತದೆ. ರೈತರು ಅದನ್ನು ಗಮನಿಸಿರ್ತಾರೆ, ನೋಡಿರ್ಬೋದು ಕೆಳಗಡೆ ಭಾಗದಲ್ಲಿ ಸಾಸಿವೆ ಕಾಳಿನಂತ ಒಂದು ರೋಗಾಣುಗಳ ಬೀಜಾಣುಗಳಲ್ಲಿ ಕಾಣಿಸ್ಕೊಳ್ತದೆ. ಅವು ಏನ್ ಮಾಡ್ತವೆ, ರೋಗಾಣುಗಳು ಅಭಿವೃದ್ಧಿಗೊಂಡು ಅಲ್ಲಿ ನಮಗೆ ಆ ಒಂದು ಕವಚದ ಮೇಲೆ ಡೆವಲಪ್ಮೆಂಟ್ ಆಗ್ಬಿಟ್ಟು ಅದನ್ನ ಅಭಿವೃದ್ಧಿಯಾಗಿ ಅಲ್ಲಿ ಕೊಳಲಿಕ್ಕೆ ಶುರು ಆಗ್ತದೆ. ಅಂದ್ರೆ ಈ ರೋಗ ಕಂಡುಬರುವಂತ ಪ್ರದೇಶದಲ್ಲಿ ಬೀಜೋಪಚಾರ ಏನಾದ್ರು ಕೈಗೊಳ್ಬಹುದಾ? ಇಲ್ಲಿ ಸಾಮಾನ್ಯವಾಗಿ ಬಿತ್ತನೆ ಟೈಮಲ್ಲಿ ಈ ಭೂಮಿಯಲ್ಲಿ ಸಾಮಾನ್ಯವಾಗಿ ನಾವು ಗೊಬ್ಬರ ಹಾಕಬೇಕಾದ್ರೆ ಕೊಟ್ಟಿಗೆ ಗೊಬ್ಬರದ ಜೊತೆಗೆ ಈ ಟ್ರೈಕೋಡರ್ಮ ಅಂತ ನಾನೇನು ಜೈವಿಕ ಶಿಲೀಂಧ್ರ ನಾಶಕ ಇದೆ ಅಂತವುಗಳನ್ನ ಬಳಸಬೇಕಾಗ್ತದೆ. ಯಾಕಂದ್ರೆ ಬೀಜಾಣುಗಳು ಭತ್ತ ಕಟಾವಾದ ನಂತರದಲ್ಲಿ ಆ ಬೀಜಾಣುಗಳು ಅಥವಾ ರೋಗಾಣುಗಳು ಭೂಮಿಗೆ ಸೇರ್ತವೆ, ಮಣ್ಣಿನಿಂದ ಹರಡ್ತಾವೆ, ಮತ್ತೆ ಅದು ಅದು ಮುಂದಿನ ಹಂಗಾಮಿನಲ್ಲಿ ರೋಗ ಹರಡದಂಗೆ ಭೂಮಿಯಲ್ಲಿ ಕೊಟ್ಟಿಗೆ ಗೊಬ್ಬರ ಜೊತೆಗೆ ಟ್ರೈಕೋಡರ್ಮ ಒಂದು ಶಿಲೀಂಧ್ರ ನಾಶಕ ಬಳಕೆಯನ್ನ ಮಾಡಬೇಕಾಗ್ತದೆ. ಎರಡನೇದಾಗಿ ಭತ್ತದಲ್ಲಿ ನಿಂತಿರುವಂತ ನೀರೆಲ್ಲ ಬಸಿದು ಅಂತ ಸಂದರ್ಭದಲ್ಲಿ ಪ್ರೋಪಿಕೋನೋಸಲ್ ಒಂದು ಶಿಲೀಂಧ್ರ ನಾಶಕದಿಂದ ಸಿಂಪಡಣೆ ತಗೋಬೇಕಾಗ್ತದೆ. 1 ಮಿಲಿ 1 ಲೀಟರ್ ನೀರಿಗೆ ಪ್ರೋಪಿಕೋನೋಸಲ್ ಆಗಿರ್ಬೋದು ಅಥವಾ ಹೆಕ್ಸಾಕೋನೋಸಲ್ ಎಂಬ ಒಂದು ಶಿಲೀಂಧ್ರ ನಾಶಕವನ್ನು 2 ಮಿಲಿ ಪ್ರತಿ ಲೀಟರ್ಗೆ ಬೆರೆಸ್ಬಿಟ್ಟು 15 ದಿನಗಳ ಅಂತರದಲ್ಲಿ 2 ಸರಿ ಸಿಂಪಡಣೆ ಕೊಟ್ಟಲ್ಲಿ ಕಂಟ್ರೋಲ್ಗೆ ಬರ್ತದೆ ಈ ರೋಗ. ಅಂದ್ರೆ ಮುಖ್ಯವಾಗಿ ಮುಂಜಾಗ್ರತೆಯಾಗೂ ಸಿಂಪಡಣೆ ಮಾಡಬಹುದು, ರೋಗ ಬಂದ್ಮೇಲೂ ಇದನ್ನ ನಿಯಂತ್ರಣ ಮಾಡಕ್ಕೆ ಅವಕಾಶ ಇರುತ್ತಾ? ಮಾಡಬಹುದು. ಅಂದ್ರೆ ನಾನು ಹೇಳಿದಾಗೆ ಬಿತ್ತನೆ ಬೀಜ ನಾವು ಯಾವ ತರ ಆಯ್ಕೆ ಮಾಡ್ಕೊಂತೀವಿ ಅದ್ರ ಮೇಲೆ ಅದು ಅವಲಂಬಿತವಾಗಿರ್ತದೆ. ಮತ್ತೆ ಪ್ರತಿ ಕೆಜಿ ಬಿತ್ತನೆ ಬೀಜಕ್ಕೆ ನಾನು ಹೇಳಿದಾಗೆ 2.5 ಗ್ರಾಂ ಪ್ರತಿ ಕೆಜಿ ಬಿತ್ತನೆ ಬೀಜಗೆ ಮ್ಯಾಂಕೋಜಬ್ಬನ್ನ ಬೀಜೋಪಚಾರ ಮಾಡ್ತೀವಿ. ಯಾಕಂದ್ರೆ ನಾನು ಹೇಳಿದ ಬೀಜೋಪಚಾರ ಅಂತೂ ನಾವು ಕಡ್ಡಾಯವಾಗಿ ಮಾಡಲೇಬೇಕು. ಎಲೆ ಚುಕ್ಕೆ ರೋಗ ಆಗಿರ್ಬೋದು, ಬೆಂಕಿ ರೋಗ ಆಗಿರ್ಬೋದು, ಎಲೆ ಕವಚ ಕೊಳೆ ರೋಗ ಆಗಿರ್ಬೋದು, ಯಾವುದೇ ರೋಗಕ್ಕೂ ಅದು ಅಕಸ್ಮಾತ್ ಅದು ಬೀಜದಿಂದ ಹರಡುವಂತ ಇದ್ರೆ ಬೀಜೋಪಚಾರ ಮಾಡೋದನ್ನ ತಡೆಗಟ್ಟಬಹುದು ಅಂತ ರೋಗವನ್ನು ನಾವು. ಇನ್ನೊಂದು ತಾವು ತಿಳಿಸಿದ್ದು ಈ ತೆನೆ ಕವಚ ಕೊಳೆ ರೋಗ ಅಂತ. ಹೌದು, ತೆನೆ ಕವಚ ಕೊಳೆ ರೋಗ, ಇದರ ಲಕ್ಷಣಗಳು ಹೇಗಿರ್ತವೆ ಅಂತೀರಿ? ಇದು ತೆನೆ ಕವಚ ಕೊಳೆ ರೋಗ ಈ ಸಾರೋಕ್ಲಾಡಿಯಂ ಒರೆಸ್ ಅನ್ನೋ ಒಂದು ಶಿಲೀಂಧ್ರದಿಂದ ಹರಡುವಂತದ್ದು. ಇದು ಸಾಮಾನ್ಯವಾಗಿ ತೆನೆ ಬರುವಂತಹ ಸಂದರ್ಭದಲ್ಲಿ ರೋಗದ ಬಾಧೆ ಹೆಚ್ಚಾಗಿರ್ತದೆ. ಅಂದ್ರೆ ನಮಗೆ ಯಾವಾಗ ಹೂವಾಡತ್ತಲ್ಲ, ಹೂವಾಡಿ ತೆನೆ ಹೊರಗೆ ಬರ್ತದೆ, ಅಂತ ಸಂದರ್ಭದಲ್ಲಿ ಈ ತೆನೆ ಕವಚ ಕೊಳೆ ರೋಗ ಜಾಸ್ತಿ ಕಾಣಿಸ್ಕೊಳ್ತದೆ. ಅಂದ್ರೆ ಸಾಮಾನ್ಯವಾಗಿ ಈ ತೆನೆ ಆವರಿಸಿದ ಮೇಲ್ಗಡೆ ಹೊರ ಕವಚ ಇರ್ತದಲ್ಲ, ಅದು ತುತ್ತಾಗಿ ಒಂಥರ ನಿರ್ದಿಷ್ಟ ಆಕಾರದ ಕಂದು ಬಣ್ಣದ ಮಚ್ಚೆಗಳು ಕಾಣಿಸ್ಕೊಳ್ತದೆ. ಅದು ತೆನೆಗಳನ್ನು ಆವರಿಸಿದಂತ ಬಾವುಟ ಎಲೆ ಅಂತ ಹೇಳ್ತೇನೆ, ಫ್ಲಾಗ್ ಲೀಫ್ ಅಂತ ಇದೆ, ಆ ಕವಚದ ಮೇಲೆ ಲಕ್ಷಣಗಳು ಕಾಣ್ತದೆ. ಇಂತ ಸಂದರ್ಭದಲ್ಲಿ ಸ್ವಲ್ಪ ಭಾಗ ಏನಾದ್ರು ಹೊರದೆ ಬಂದು ಅಂತ ಹೇಳಿದ್ರೆ ಆ ತೆನೆ ಆಚೆಗೆ ಹೊರಗೆ ಬರೋದೇ ಇಲ್ಲ ಈ ರೋಗ ಉಂಟಾದಾಗ. ಅಕಸ್ಮಾತ್ ಹೊರ ಬಂದಲ್ಲಿ ಇದ್ರೂ ಅದರ ಕಾಳುಗಳೆಲ್ಲ ಕಂದು ಬಣ್ಣಕ್ಕೆ ತಿರುಗ್ತದೆ, ಮತ್ತೆ ಕಾಳುಗಳು ಸರಿಯಾಗಿ ಬಲಿಯೋದಿಲ್ಲ, ಮತ್ತೆ ಈ ಕಂದು ಮಿಶ್ರಿತ ಬಣ್ಣಕ್ಕೆ ತಿರುಗಿ ಕಾಳೆಲ್ಲ ಜೊಳ್ಳಾಗ್ತದೆ. ಈ ತರ ಒಂದು ಲಕ್ಷಣ ನಾವು ತೆನೆಯಲ್ಲಿ ನೋಡಬಹುದು. ಅಂದ್ರೆ ವಾತಾವರಣದಲ್ಲಿ ತೇವಾಂಶ ಇದ್ದಾಗ ಇದು ಬರೋ ಸಾಧ್ಯತೆ ಇರುತ್ತೆ ಅಂತೀರಿ? ಇದು ಸಾಮಾನ್ಯವಾಗಿ ತೇವಾಂಶ ಹೆಚ್ಚಾದಾಗ ಮತ್ತೆ ಆರ್ದ್ರತೆ ಜಾಸ್ತಿ ಇದ್ದಾಗ ಈ ರೋಗದ ಒಂದು ಲಕ್ಷಣ ಕಾಣಿಸುತ್ತದೆ. ಮತ್ತೆ ಈ ಶಿಲೀಂಧ್ರವು ಸಾಮಾನ್ಯವಾಗಿ ಗಾಳಿ ಮುಖಾಂತರ ಹರಡೋದ್ರಿಂದ ಒಂದು ಪ್ರದೇಶ ಇನ್ನೊಂದು ಪ್ರದೇಶಕ್ಕೆ ಈ ರೋಗದ ಬೀಜಾಣುಗಳು ಹರಡ್ತವೆ. ಇನ್ನು ಏನು ಮುಂಜಾಗ್ರತೆ ವಹಿಸಬಹುದು ಅಂತೀರಿ? ರೋಗರಹಿತ ತಾಕುಗಳಿಂದ ಬಿತ್ತನೆ ಆಯ್ಕೆಯನ್ನು ಮಾಡುವಂತದ್ದು, ಮತ್ತೆ ಭತ್ತದ ಗದ್ದೆಯಲ್ಲಿ ಹೆಚ್ಚು ನೀರು ನಿಲ್ದಂತೆ ನೋಡ್ಕೊಳ್ಳುವಂಥದ್ದು, ಮತ್ತೆ ಇನ್ನೊಂದು ಸಾಮಾನ್ಯ ರೈತರು ಏನ್ ಮಾಡ್ತಾರೆ ಅಂತಂದ್ರೆ ಒತ್ತು ನಾಟಿ ಮಾಡುವಂಥದ್ದು, ಅಂದ್ರೆ ಹತ್ತತ್ರ ನಾಟಿ ಮಾಡೋದು. ಈಗ ನಾವು ಶಿಫಾರಸ್ ಮಾಡಿದಂತ ಒಂದು ಸಾಲಿಂದ ಸಾಲಿಗೆ ಅಥವಾ ಗಿಡದಿಂದ ಗಿಡಕ್ಕೆ ಅಂತರ ಏನಿದೆ ವೈಜ್ಞಾನಿಕವಾಗಿ ಶಿಫಾರಸ್ ಮಾಡುವಂಥದ್ದು, ಅಂತ ಸಂದರ್ಭದಲ್ಲಿ ನಾವು ಒತ್ತು ನಾಟಿ ಮಾಡಿದಾಗ ಏನಾಗ್ತದೆ, ಅಲ್ಲಿ ನಿಮಗೆ ರೋಗಗಳು ಹರಳಿಕ್ಕೆ ಅದು ಬಹಳ ಅನುಕೂಲ ಆಗ್ತದೆ. ಹಾಗಾಗಿ ಶಿಫಾರಸ್ ಮಾಡುವಂತ ಅಂತರದಲ್ಲಿ ನಾವು ನಾಟಿ ಮಾಡಿದಾಗ ಈ ರೋಗದ ಒಂದು ಸಂದರ್ಭ ನಾವು ಕಡಿಮೆ ಮಾಡಬಹುದು. ಜೊತೆಗೆ ಬಹಳಷ್ಟು ಸಿಲಿನಾಶಕಗಳು ಇದಾವೆ, ನಾನು ಹೇಳಿದಾಗೆ ಪ್ರೊಪಿಕೊನೋಜೋಲ್ 1 ಲೀಟರ್ಗೆ 1 ಮಿಲಿ, ಮತ್ತೆ ಹೆಕ್ಸಾಕೊನೋಜೋಲ್ 2 ಮಿಲಿ 1 ಲೀಟರ್ಗೆ ಬೆರೆಸ್ಬಿಟ್ಟು ಅದನ್ನ ಅಂತ ಸಂದರ್ಭದಲ್ಲಿ ನೋಡ್ಕೊಂಡು ನಾವು ಸಿಂಪಡಣೆ ಮಾಡಬಹುದು. ಇನ್ನೊಂದು ತಾವು ತಿಳಿಸಿದ್ದು ಅಂದ್ರೆ ಈ ಊದ್ಬತ್ತಿ ರೋಗ ಅಂತ. ಹೌದು, ಇದು ಏನಾದ್ರೂ ಕಂಡುಬರುತ್ತಾ ಕೊಡಗು ಜಿಲ್ಲೆಯಲ್ಲಿ? ಸಾಮಾನ್ಯವಾಗಿ ಇಲ್ಲಿ ಅಂತ ಒಂದು ಕಾಣಿಸ್ಕೊಳ್ಳೋದಿಲ್ಲ ಇಲ್ಲಿ, ಆದ್ರೆ ಕೆಲವು ತಳಿಗಳಲ್ಲಿ ಮುಖ್ಯವಾಗಿ ರೈತರು ಎಲ್ಲೆಲ್ಲಿ ಕೆಂಪತ್ತಕ್ಕೆ ಜ್ಯೋತಿ ತಳಿಯನ್ನು ಬೆಳೀತಾರೆ, ಅಂತ ಸಂದರ್ಭದಲ್ಲಿ ಈ ಒಂದು ಊದ್ಬತ್ತಿ ರೋಗ ಕಾಣಿಸುತ್ತಿದೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ವಾತಾವರಣದ ವೈಪರೀತ್ಯದಿಂದ ನಾನಾ ತರದ ಹೊಸ ಹೊಸ ರೋಗಗಳು ಬರ್ತವೆ. ಈಗ ಊದ್ಬತ್ತಿ ರೋಗ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಒಂದು ಸುಮಾರು 4 ವರ್ಷದಿಂದ ನಾವು ನೋಡ್ತಾ ಇದೀವಿ. ನಮ್ಮ ಒಂದು ತಾಕಿನಲ್ಲೂ ಬಹಳಷ್ಟು ತಳಿಗಳಲ್ಲಿ ಈ ರೋಗ ಒಂದು ಕಾಣಿಸ್ತಾ ಇದೆ. ಈ ರೋಗದ ಸಾಮಾನ್ಯವಾಗಿ ಎಫಿಲಿಸ್ ವರೇಜ್ ಎಂಬ ಶಿಲೀಂಧ್ರದಿಂದ ಬರ್ತದೆ. ಅಂದ್ರೆ ಇದಕ್ಕೆ ಮುಖ್ಯವಾಗಿ ವಾತಾವರಣದ ಬದಲಾವಣೆ, ವಾತಾವರಣದಲ್ಲಿ ತೇವಾಂಶನೇ ಕಾರಣ ಅಂತೀರಾ? ಹೌದು, ತೆನೆ ಬರುವಂತ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಏನ್ ಹೂವಾಡುತ್ತದೆ, ನಕ್ಷತ್ರ ಕಡ್ಡಿ ತರ ಒಂದು ಲಕ್ಷಣ ಬರುವಂತದ್ದು ಅಥವಾ ಊದ್ಬತ್ತಿ ತರ ಲಕ್ಷಣ ನಮಗೆ ಕಾಣಿಸುವಂತದ್ದು. ಅಂದ್ರೆ ಆ ಭತ್ತದ ಕಡ್ಡಿ ಏನಿದೆಲ್ಲ, ಊದ್ಬತ್ತಿ ಅಥವಾ ನಕ್ಷತ್ರ ಕಡ್ಡಿ ಅಂತ ಹೇಳ್ತೀವಿ, ಸಾಮಾನ್ಯವೆಲ್ಲ ರೋಗದ ಕಣಗಳು, ಬೀಜಾಣುಗಳು ಇರ್ತವೆ, ಅದರೊಳಗೆ ಕೋಟ್ಯಾಂತರ ಬೀಜಾಣುಗಳು ಇರ್ತವೆ. ಇವು ಸಾಮಾನ್ಯವಾಗಿ ಗಾಳಿ ಮುಖಾಂತರ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಅದು ಹರಡ್ತವೆ. ವಾತಾವರಣದ ವೈಪರೀತ್ಯದಿಂದ ಈ ಒಂದು ಸಮಸ್ಯೆ ನಮಗೆ ಭತ್ತದಲ್ಲಿ ಕಾಣಿಸ್ಕೊಳ್ತದೆ ಇತ್ತೀಚಿನ ದಿನದಲ್ಲಿ. ಅಂದ್ರೆ ಇದರ ವಿರುದ್ಧ ಏನ್ ಮುಂಜಾಗ್ರತೆ ವಹಿಸಬಹುದು ಅಂತೀರಿ? ನಾನ್ ಹೇಳ್ದಾಗ ಇದು ಬೀಜದಿಂದ ಹರಡುವಂತ ರೋಗ ಇದು. ಎಲ್ಲೆಲ್ಲಿ ನಮಗೆ ಊದ್ಬತ್ತಿ ಕಾಣಿಸ್ಕೊಳ್ತದೆ, 2 ಹಂತದಲ್ಲಿ ರೋಗ ನಾವು ನೋಡಬಹುದು ಭತ್ತದಲ್ಲಿ. ಒಂದು ಭತ್ತದ ಒಂದು ತೆಂಡೆ ಹೊಡೆ ಹಂತದಲ್ಲಿ ನಮಗೆ ಭತ್ತದ ಒಂದು ಎಲೆಗಳ ಮೇಲೆ ನೋಡಬಹುದು. ರೈತ ಅದಕ್ಕೆ ಸಿಲ್ಕ್ ಹೊಡಿತದೆ ಅಂತ ಹೇಳ್ತಾರೆ, ಸಿಲ್ಕಿಂಗ್ ಅಂತ ಹೇಳ್ತಾರೆ. ಅಂದ್ರೆ ಬಿಸಿಲು ಬಿದ್ದಾಗ ಬೂದಿ ಬಣ್ಣಕ್ಕೆ ಅದು ಬೆಳ್ಳಕ್ಕೆ ಕಾಣ್ತದೆ, ಸಿಲ್ಕ್ ಹೊಡಿತದೆ ಅಂತಾರೆ. ಸೊ ಈ ತರ ಒಂದು ಲಕ್ಷಣ ಬಂದಾಗ ಕಾರ್ಬನ್ ಡೈಸಿಮ್ ಅನ್ನೋ ಒಂದು ಶಿಲೀಂಧ್ರನಾಶಕವನ್ನು ಸ್ಪ್ರೇ ಮಾಡೋದ್ರಿಂದ ಕಂಟ್ರೋಲ್ ಮಾಡಬಹುದು. 1 ಲೀಟರ್ ನೀರಿಗೆ 1 ಗ್ರಾಂ ಕಾರ್ಬನ್ ಡೈಸಿಮ್ ಬೆರೆಸಿ ಸಿಂಪಡಣೆ ಮಾಡುವಂತದ್ದು. ನಂತರದಲ್ಲಿ ತೆನೆ ಬರುವಂತ ಸಂದರ್ಭದಲ್ಲಿ ಈ ತರ ಊದ್ಬತ್ತಿ ಕಂಡಾಗ ಅದನ್ನ ಕಿತ್ಬಿಟ್ಟು ಅದನ್ನ ನಾವು ನಾಶ ಮಾಡಬೇಕು. ಜೊತೆಗೆ ಬೀಜೋಪಚಾರ ಮಾಡಿ ಹಾಕೋದ್ರಿಂದ ಕಾರ್ಬನ್ ಡೈಸಿಮ್ ಈ ರೋಗವನ್ನು ನಾವು ತಡೆಗಟ್ಟಬಹುದು. ಅಂದ್ರೆ ಮುಖ್ಯವಾಗಿ ಸಮಗ್ರ ಕ್ರಮಗಳನ್ನು ಅನುಸರಿಸಿ ಆನಂತರ ನಾವು ರಾಸಾಯನಿಕದ ಬಳಕೆಗೆ ಹೋಗಬೇಕಾಗತ್ತೆ. ಹೌದು, ಸಮಗ್ರ ನಿರ್ವಹಣಾ ಕ್ರಮಗಳನ್ನು ಅನುಸರಿಸಬೇಕು. ಅಂದ್ರೆ ಮಾಗಿ ಉಳುಮೆ ಮಾಡುವಂತದ್ದು, ನಮ್ಮ ಬದುಗಳಲ್ಲಿರುವಂತ ಕಳೆಗಳನ್ನ ತೆಗೆಯುವಂತದ್ದು, ಬೀಜೋಪಚಾರ ಮಾಡುವಂತದ್ದು, ಮತ್ತು ಸಾರಜನಕವನ್ನ ಕಂತುಗಳಲ್ಲಿ ಕೊಡುವಂತ ಶಿಫಾರಸ್ ಮಾಡದಂತ ಗೊಬ್ಬರ ಅಂತೀವಿ, ಅದನ್ನ ನಾವು ಸಮಯಕ್ಕೆ ತಕ್ಕಂಗೆ ಬಿತ್ತನೆ ಮತ್ತೆ ನಾಟಿ ಟೈಮಲ್ಲಿ ಅದನ್ನ ನಾವು ಎಷ್ಟು ಬೇಕು ಮತ್ತೆ ಹಂತ ಹಂತವಾಗಿ ಕೊಟ್ಟಾಗ ರೋಗವನ್ನು ನಾವು ನಿಯಂತ್ರಣ ಮಾಡಬಹುದು. ಇಂಥ ಕ್ರಮಗಳ ಜೊತೆಗೆ ಎಲ್ಲಿ ಅವಶ್ಯಕತೆ ಇರುತ್ತೆ ಅದನ್ನ ತಜ್ಞರ ಒಂದು ಸಲಹೆ ಮೇರೆಗೆ ರಾಸಾಯನಿಕಗಳನ್ನು ಬಳಸಬೇಕಾಗತ್ತೆ. ಮುಖ್ಯವಾಗಿ ರೋಗ ನಿರೋಧಕ ತಳಿಗಳ ಒಂದು ಮಾಹಿತಿ ರೈತರಿಗೆ ಲಭ್ಯವಿರಬೇಕು. ಯಾಕಂತ ಹೇಳಿದ್ರೆ ಬೆಂಕಿ ರೋಗಕ್ಕೆ ನಿರೋಧಕ ತಳಿಗಳು ಇದಾವೆ, ಎಲೆ ಚಿಕ್ಕೆ ರೋಗಕ್ಕೆ ನಿರೋಧಕ ತಳಿಗಳಿದೆ. ಅಂತ ತಳಿಗಳ ಒಂದು ಆಯ್ಕೆಯನ್ನು ಮಾಡಿದಾಗ ಅಂತ ಸಂದರ್ಭದಲ್ಲಿ ಬಹಳಷ್ಟು ರೋಗವನ್ನು ರೈತರು ತಡೆಗಟ್ಟಬಹುದು. ರೈತ ಬಾಂಧವರೇ, ತಮಗೆ ಈ ಭತ್ತದ ಬೆಳೆಯನ್ನ ಬಾಧಿಸುವಂತ ಮುಖ್ಯವಾದ ರೋಗಗಳು ಮತ್ತು ಅವುಗಳ ನಿಯಂತ್ರಣದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದ್ರೆ ಡಾಕ್ಟರ್ HS ಇಮ್ರಾನ್ ಖಾನ್ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9372282800. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9372282800. ತುಂಬ ಸಂತೋಷ ಡಾಕ್ಟರ್ ಇಮ್ರಾನ್ ಖಾನ್ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಭತ್ತದ ಬೆಳೆಯನ್ನು ಬಾಧಿಸುವಂಥ ಮುಖ್ಯವಾದ ರೋಗಗಳು ಅವುಗಳ ನಿಯಂತ್ರಣ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಮಾರುಕಟ್ಟೆ ಧಾರಣೆ: ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಕಚ್ಚಾ ಕಾಫಿ ದರ 50 ಕೆಜಿ ಚೀಲ ಒಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 27,000 ರೂಪಾಯಿಯಿಂದ 28,000 ರೂಪಾಯಿ, ಅರಬಿಕಾ ಚೆರಿ 14,000 ರೂಪಾಯಿಯಿಂದ 16,300 ರೂಪಾಯಿ, ರೊಬೆಸ್ಟಾ ಪಾರ್ಚ್ಮೆಂಟ್ 17,500 ರೂಪಾಯಿಯಿಂದ 18,800 ರೂಪಾಯಿ, ರೊಬೆಸ್ಟಾ ಚೆರಿ 11,500 ರೂಪಾಯಿಯಿಂದ 12,750 ರೂಪಾಯಿ. ಇಲ್ಲಿಗೆ ಇಂದಿನ ರೈತಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುವ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಕೇಳಿದಿರಿ. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಎಲ್ಐಸಿಯ ಜೀವನ ಲಾಭ ಜೊತೆ ಎಲ್ಐಸಿಯ ಜೀವನ್ ಲಾಭ್ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲದೆ ಆದರೆ ಬೆನಿಫಿಟ್ಸ್ ಗಳಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ದೇಶದಲ್ಲಿ ಅತಿಯಾದ ಹರಳು ರಸಗೊಬ್ಬರ ಬಳಕೆಯಿಂದ ಕ್ಷೀಣಿಸುತ್ತಿರುವ ಮಣ್ಣಿನ ಆರೋಗ್ಯ, ಗಾಳಿ ನೀರಿನ ಮಾಲಿನ್ಯ, ಮಣ್ಣಿನ ಸೂಕ್ಷ್ಮಾಣುಜೀವಿಗಳ ಅವನತಿಗೆ ಪರಿಹಾರ ಇಫ್ಕೋ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿಎಪಿ ರಸಗೊಬ್ಬರ. ಆಕಾಶವಾಣಿ ಮಡಿಕೇರಿ ನಿಧನ ಸುದ್ದಿ. ಅತ್ತೂರು ನಲ್ಲೂರು ಗ್ರಾಮದ ಮತ್ತಿಕಾಡು ನಿವಾಸಿ ಕಡ್ಲೆಮನೆ ದಿವಂಗತ ಮಾದಪ್ಪ ಇವರ ಪತ್ನಿ ಕಡ್ಲೆಮನೆ ಮೀನಾಕ್ಷಿ ಅವರು ಇಂದು ನಿಧನರಾದರು. 75 ವರ್ಷ ಪ್ರಾಯದ ಕಡ್ಲೆಮನೆ ಮೀನಾಕ್ಷಿ ಅವರ ತವರು ಮನೆ ಚೆಟ್ಟಿಮಾನಿ ಕೆದಂಬಾಡಿ. ಇವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ ಅವರ ಸ್ವಂತ ಮನೆಯಲ್ಲಿ ನಡೆಯಲಿದೆ. ವಿರಾಜಪೇಟೆ ನಿರ್ಮಲಗಿರಿ ಹೆಗ್ಗಳ ಗ್ರಾಮದ ಶಶಿಧರನ್ ನಾಯರ್ ಅವರು ಇಂದು ನಿಧನರಾದರು. 77 ವರ್ಷ ಪ್ರಾಯದ ಶಶಿಧರ್ ನಾಯರ್ ಅವರ ಅಂತ್ಯಕ್ರಿಯೆ ನಾಳೆ 10 ಗಂಟೆಗೆ ಸ್ವಂತ ಮನೆಯಲ್ಲಿ ನಡೆಯಲಿದೆ. ಆಕಾಶವಾಣಿ ಮಡಿಕೇರಿ ಸುದ್ದಿಜಂಪೆ ಪ್ರಾಯೋಜಕರು ಚೇರಂಬಾಣೆಯ ಪ್ರಗತಿಪರ ರೈತ ಮತ್ತು ಆಕಾಶವಾಣಿಯ ಗೆಳೆಯ ಬೈಮನ ರಘು ಮತ್ತು ಪತ್ನಿ ಮೀನಾಕ್ಷಿ, ಮಕ್ಕಳಾದ ಯಶವಂತ್ ವರಲಕ್ಷ್ಮಿ ಹಾಗೂ ಮೊಮ್ಮಕ್ಕಳಾದ ಹಿತಾ ಶಿವಾನಿ ನೂತನ್. ಸುದ್ದಿ ಜೊಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ. ಕುಂಜಿಲಾ ಕಕ್ಕಬೆ ಗ್ರಾಮನೆ ಡೆಂಗ್ಯೂ ಇಲಿ ಜ್ವರದ ಕುರಿತಂಗೆ ಜನರಿಗೆ ಇಂದು ಜಾಗೃತಿ ಬರೆಸಿದೋ. ಜಿಲ್ಲಾ ಎಂಟಮಾಲಜಿಸ್ಟ್ ಮಂಜುನಾಥವು ಇದೇ ಹೊತ್ತುಲಿ ಮಾತಾಡಿ ಎಲ್ಲವೂ ತಮ್ಮ ತಮ್ಮ ಮನೆಗಳ ಸುತ್ತಮುತ್ತದ ವಠಾರನ ಮನಾರಾಗಿ ಇಟ್ಟುಕೊಂಡ್ರೆ ಯಾವುದೇ ತರಹದ ಕಾಯಿಲೆ ಕಸಗ ಬಾದುಲೆ, ಜ್ವರ ಏನಾದ್ರು ಬಂದರೆ ಹತ್ತಿರದ ಆಸ್ಪತ್ರೆಗೆ ಹೋಗಿ ಡಾಕ್ಟರ್ಗಳಿಗೆ ತೋರಿಸಿ ಸರಿಯಾದ ಮದ್ದನ್ನು ತಗೊಳಕು, ಮನೆಗಳ ಮುಂದೆ ಚರಂಡಿಗಳಲ್ಲಿ ನೀರು ನಿಲ್ಲದಂಗೆ ತುಂಬ ನಿಗಾ ತಗೊಳಕು, ಮನೆಯ ಒಳಗೆ ಮತ್ತು ಹೊರಗೆ ನೀರಿನ ಕೂಡಿಸಿ ಮಡಗೋ ಜಾಗನ ವಾರಕ್ಕೊಮ್ಮೆ ಮನರ ಮಾಡಿ ಮುಚ್ಚಳಂದ ಮುಚ್ಚೋಕು, ಸೊಳ್ಳೆಗ ನಿಲ್ಲದಂಗೆ ಸೊಳ್ಳೆ ಮದ್ದು ಮತ್ತು ಪರದೆಗಳು ಹಾಕೋಕುತ ಮಾಹಿತಿನ ಕೊಟ್ಟು ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಜಿ ವಿ ಶ್ರೀನಾಥವು ಮಾತಾಡಿ ಡೆಂಗ್ಯೂ ಮತ್ತು ಇಲಿ ಜರಗ ಬರದಂಗೆ ಯಾವುದೆಲ್ಲ ಹೆಂಗೆ ಎಲ್ಲ ಕ್ರಮ ತಗೊಳಕೂತ ಹೇಳೋದರ ಕುರಿತು ಜನರಿಗೆ ಸರಿಯಾದ ಮಾಹಿತಿನ ಕೊಟ್ಟು ಇದೇ ಹೊತ್ತುಲಿ ಕುಂಜಿಲಾ ಗ್ರಾಮಲ್ಲಿ ಮನೆ ಮನೆಗೆ ಹೋಗಿ ಜ್ವರದ ಸಮೀಕ್ಷೆ ಮಾಡಿ ಜನರಿಗೆ ತಿಳುವಳಿಕೆಯನ್ನು ಸಹ ಬರೆಸಿದೋ. ಮಡಿಕೇರಿ ಆಕಾಶವಾಣಿ ತನ್ನ ಸೇವೆಯನ್ನು ಶುರು ಮಾಡಿ ಇಂದಿಗೆ 32 ವರ್ಷ ಆತು. 1993 ಹುಟ್ಟಿದ ಈ ಆಕಾಶವಾಣಿ ಕೇಂದ್ರ ತನ್ನ ವಿಶೇಷ ಕಾರ್ಯಕ್ರಮಗಳಿಂದ ಜಿಲ್ಲೆ, ರಾಜ್ಯ, ದೇಶ ಮಾತ್ರ ಅಲ್ಲ ಅಂತಾರಾಷ್ಟ್ರ ಮಟ್ಟಲು ಜನರ ಮೆಚ್ಚುಗೆಯನ್ನು ಪಡೆದುಟ್ಟು ಇಂದು ಬೆಳಗ್ಗೆಯಿಂದನೆ ಕೇಳುಗರ ಅಭಿಪ್ರಾಯ, ಶುಭಾಶಯ, ಸಂದೇಶಗಳ ಕೇಳಿ ತಿಳ್ಕಣಿಕೆ, ಫೋನಿನ ಕಾರ್ಯಕ್ರಮನ ಸಹ ಏರ್ಪಾಡು ಮಾಡಿದ್ದು. ತುಂಬ ಜನ ಆಕಾಶವಾಣಿನ ರೇಡಿಯೋ ಕೇಳುಗರು ಫೋನ್ ಮಾಡಿ ತುಂಬ ಖುಷಿಯಿಂದ ಇಲ್ಲಿ ಪ್ರಸಾರ ಆಗುವ ಕಾರ್ಯಕ್ರಮಗಳ ಕುರಿತಂಗೆ ತಮ್ಮ ಅಭಿಪ್ರಾಯನ ತಿಳಿಸಿ ಶುಭಾಶಯ ಹೇಳಿ ಆಕಾಶವಾಣಿಯ ಮೇಲೆ ಇರುವ ಅಭಿಮಾನನ ತೋರಿಸಿರೆ. ಇನ್ನೂ ಕೆಲವು ಜನ ಸಂದೇಶಗಳಲ್ಲಿ ತಮ್ಮ ಮೆಚ್ಚುಗೆ ಶುಭಾಶಯನ ತಿಳಿಸಿದೋ. ನಾಡಿನ ಜನ ನಿನ್ನೆ ತುಂಬ ಭಕ್ತಿಯಿಂದ ಗೌರಿ ಗಣೇಶ ಹಬ್ಬನ ಆಚರಣೆ ಮಾಡ್ದೋ. ಗಣೇಶನ ಮೂರ್ತಿಗಳ ಕೂರಿಸಿ ವಿಶೇಷ ಪೂಜನ ಅರ್ಥಪೂರ್ಣಾಗಿ ಮಾಡಿಳು. ಗೌರಿ ಗಣೇಶ ಹಬ್ಬಕ್ಕೆ ಹೆಸರು ಪಡೆದ ವಿರಾಜಪೇಟೆಯಲ್ಲಿ ಈ ಸಲ 22 ಗಣೇಶನ ಮೂರ್ತಿಗಳ ಪ್ರತಿಷ್ಠಾಪನೆ ಮಾಡಿಳು. ಬರುವ ತಿಂಗಳ 7 ತಾರೀಕು ವಿಸರ್ಜನೆ ಕಾರ್ಯಕ್ರಮ ಏರ್ಪಾಡಾಟು. ಶಾಲಾ ಶಿಕ್ಷಣ ಇಲಾಖೆ ಮತ್ತು ಕೊಡಗು ಜಿಲ್ಲಾ ಪದವಿ ಪೂರ್ವ ಕಾಲೇಜುಗಳ ಪ್ರಾಂಶುಪಾಲರುಗಳ ಸಂಘ ಇವರ ಕೂಡುಕೂಟಲಿ ನಾಳೆ ಬೆಳಿಗ್ಗೆ 10:30 ಮಡಿಕೇರಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ಪ್ರತಿಭಾ ಪುರಸ್ಕಾರ ಮತ್ತು 2025-26 ಸಾಲಿನ ಶೈಕ್ಷಣಿಕ ಹಾಗೆ ಸಾಂಸ್ಕೃತಿಕ ಚಟುವಟಿಕೆಗಳ ಉದ್ಘಾಟನಾ ಜಂಬರ ನಡೆದಿದೆ. ಮಡಿಕೇರಿ ನಗರ ಯುವ ದಸರಾ ಸಮಿತಿನ ಕಡೆಯಿಂದ ಏರ್ಪಾಡು ಮಾಡಿರುವ ರಾಜ್ಯ ಮಟ್ಟದ ಕುಣಿತ ಪೈಪೋಟಿಗೆ ಬರುವ ತಿಂಗಳ 7 ತಾರೀಕು ತಂಡಗಳ ಆಯ್ಕೆ ಪ್ರಕ್ರಿಯೆ ನಡೆದಿತ್ತ ಯುವ ದಸರಾ ಸಮಿತಿನ ಅಧ್ಯಕ್ಷ ಕವನ್ ಕೊತ್ತೋಳಿಯವು ತಿಳಿಸಿಳು. ಮಡಿಕೇರಿಯಲ್ಲಿ ಆಯ್ಕೆ ಪ್ರಕ್ರಿಯೆ ನಡೆದಿದೆ. 27 ಮಡಿಕೇರಿ ಪೇಟೆನ ಗಾಂಧಿ ಬಾಣಲಿರುವ ವೇದಿಕೆಯಲ್ಲಿ ಪೈಪೋಟಿಗ ನಡೆದೈತ ಕವನ್ ಮಾಹಿತಿನ ಕೊಟ್ಟಳು. ಕೊಡಗುಗೌಡ ಯುವ ವೇದಿಕೆ ಮೈಸೂರು ಇವರ ಕಡೆಯಿಂದ ಮೂರನೇ ವರ್ಷದ ಕೈರ್ಮೂರ್ತ ಬ್ಯಾಡ್ಮಿಂಟನ್ ಆಟ ಇದೇ ತಿಂಗಳ ತಾರೀಕು 31ಕ್ಕೆ ಮೈಸೂರಿನ ಎಆರ್ಸಿ ಸ್ಪೋರ್ಟ್ಸ್ ಝೋನ್ ಹೆಬ್ಬಳ್ಳಿ ಏರ್ಪಾಡಾಟು. ಕೊಡಗು ಮತ್ತು ದಕ್ಷಿಣ ಕನ್ನಡ ಗೌಡ ಜನಾಂಗ ಬಾಂಧವಕ್ಕೆ ಏರ್ಪಾಡಾಗಿರುವ ಈ ಆಟಲಿ ಸಿಂಗಲ್ಸ್ ಡಬಲ್ಸ್ ಹಾಗೆ ಮಿಕ್ಸ್ ಡಬಲ್ಸ್ ಲಿಸ ಆಡಿಕೆ ಅವಕಾಶ ಹುಟ್ಟುತ್ತ ನಡೆಸುವ ಮಾಹಿತಿನ ಕೊಟ್ಟಳು. ವಿರಾಜಪೇಟೆ ಮೂರ್ನಾಡು ಹಾಗೆ ಸಿದ್ದಾಪುರ ಕರೆಂಟ್ ಹಂಚುವ ಕೇಂದ್ರದಲ್ಲಿ ರಿಪೇರಿ ಕೆಲಸಗಿರದಂದ ನಾಡ್ದು 30ಕ್ಕೆ ಬೆಳಗ್ಗೆ 9:30 ಮಧ್ಯಾಹ್ನ 3 ಮುಟ ವಿರಾಜಪೇಟೆ ಸಿದ್ದಾಪುರ ಅಮ್ಮತ್ತಿ ಪಾಲಿಬೆಟ್ಟ ಆರ್ ಜಿ ಬೇಟೋಳಿ ಕದನೂರು ಕಾಕೊಟ್ಟು ಪರಂಬು ಕೆದಮಳ್ಳೂರು ಬಿಟ್ಟಂಗಾಲ ಬಿಶೆಟ್ಟಿಗೇರಿ ಚೆಂಬೆಬೆಳ್ಳೂರು ಕಣ್ಣಂಗಾಲ ಹಾಲುಗುಂದ ಕೊಂಡಂಗೇರಿ ಬಿಳುಗುಂದ ಮಾಲ್ದಾರೆ ಕರಡಿಗೋಡು ಗುಹ್ಯ ಚೆನ್ನಯನಕೋಟೆ ಅಬ್ಬೂರು ತಾರಿಕಟ್ಟೆ ಚೆನ್ನಂಗಿ ಇಂಜಿಲಗೇರಿ ಪುಲಿಯೇರಿ ಮೂರ್ನಾಡು ಪಾರಾಣೆ ನಾಪೋಕ್ಲು ಹೊದ್ದೂರು ಮರಗೋಡು ಹೊಸ್ಕೇರಿ ಹಾಕತ್ತೂರು ನರಿಯಂದಡ ಕುಂಜಿಲ ಎಮ್ಮೆ ಮಾಡು ಬಲ್ಲಮಾವಟಿ ಇದಿಷ್ಟು ಜಾಗಲಿ ಕರೆಂಟ್ ಇರ್ದುಲೇತ ಇಲಾಖೆನ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ತಿಳಿಸಿಳು. 2025-26 ಸಾಲಿ ತಾಲೂಕು ಮಟ್ಟಲ್ಲಿ ಗೆದ್ದ ಗಂಡು ಜನ ಹಾಗೆ ಹೆಣ್ಣು ಜನರಿಗೆ ಮತ್ತು ಜಿಲ್ಲಾ ಮಟ್ಟದ ದಸರಾ ಆಟೋಟ ಪೈಪೋಟಿ. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆನ ಕಡೆಯಿಂದ ನಾಡ್ದು 30ಕ್ಕೆ ಕೂಡಿಗೆ ಕ್ರೀಡಾ ಹೈಸ್ಕೂಲ್ನ ಆಟದ ಬಣಿಲಿ ಏರ್ಪಾಡಾಟು. ತಾಲೂಕು ಮಟ್ಟದ ಹಾಕಿ ಆಟಲ್ಲಿ ಗೆದ್ದ ನಾಪೋಕುಲ್ನ ರಾಮ ಟ್ರಸ್ಟ್ ಹೈಸ್ಕೂಲ್ನ ತಂಡ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಳು. ಜಿಲ್ಲೆಯಲ್ಲಿ ಮಳೆನ ಉಜಿತು ನಿನ್ನೆಯಿಂದ ಹಂಜಾಪುನ ಜೋರಾಟು. ಇಂದು ಬೆಳಿಗ್ಗೆ 8:00 ಆಕಿರಿಯಾದಂಗೆ ಕಳೆದ 24 ಜಿಲ್ಲೆಗೆ 27.70 mm ಸರಾಸರಿ ಮಳೆ ಬಿದ್ದುಟು. ಮಡಿಕೇರಿ ತಾಲೂಕಿಗೆ 52.80 mm ಸರಾಸರಿ ಮಳೆ ಬಿದ್ದರೆ ವಿರಾಜಪೇಟೆ ತಾಲೂಕಿಗೆ 18.05 mm ಪನಂಬೆಟ್ಟೆ ತಾಲೂಕಿಗೆ 20.35 ಸೋಮರಪೇಟೆ ತಾಲೂಕಿಗೆ 19.30 ಹಾಗೆ ಕುಶಾಲನಗರ ತಾಲೂಕಿಗೆ 18.70 mm ಸರಾಸರಿ ಮಳೆ ಬಿದ್ದ ವರದಿ ಆಟು. ಮಡಿಕೇರಿಪೇಟೆಯಲ್ಲಿ ನಾಳೆ ಗಣೇಶ ಮೂರ್ತಿಗಳ ವಿಸರ್ಜನಾ ಕಾರ್ಯಕ್ರಮ ಇರದರಿಂದ ಶಾಂತಿನ ಕಾಪಾಡಿಕ್ಕಾಗಿ ನಾಳೆ ಬೆಳಿಗ್ಗೆ 6 ಮಧ್ಯರಾತ್ರಿ 12 ಮುಟ ಮಡಿಕೇರಿಪೇಟೆಯಲ್ಲಿ ಎಲ್ಲ ಥರದ ಕಳ್ಳು ಮಾರಾಟನ ಪೂರ್ತಿ ನಿಷೇಧ ಮಾಡಿ ಜಿಲ್ಲಾಧಿಕಾರಿ ಹಾಗೆ ಜಿಲ್ಲಾ ದಂಡಾಧಿಕಾರಿ ವೆಂಕಟರಾಜವು ಆದೇಶನ ಹೊರಡಿಸಿಳು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಕೇಳಿದಿರಿ. ಪ್ರಾಯೋಜಕರು ಚೇರಂಬಾಣೆಯ ಪ್ರಗತಿಪರ ರೈತ ಮತ್ತು ಆಕಾಶವಾಣಿಯ ಗೆಳೆಯ ಬೈಮನ ರಘು ಮತ್ತು ಪತ್ನಿ ಮೀನಾಕ್ಷಿ, ಮಕ್ಕಳಾದ ಯಶವಂತ್ ವರಲಕ್ಷ್ಮಿ ಹಾಗೂ ಮೊಮ್ಮಕ್ಕಳಾದ ಹಿತಾ ಶಿವಾನಿ ನೂತನ್. ವಿರಾಜಪೇಟೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ವಿರಾಜಪೇಟೆ ಇದರ 2024-25 ಸಾಲಿನ ವಾರ್ಷಿಕ ಮಹಾಸಭೆ ಇದೇ 29 ಶುಕ್ರವಾರ ಪೂರ್ವಾಹ್ನ 10:00 ಸಂಘದ ಅಧ್ಯಕ್ಷರಾದ ಶ್ರೀ ಎಪಿ ಸುಬ್ರಹ್ಮಣ್ಯ ಅವರ ಅಧ್ಯಕ್ಷತೆಯಲ್ಲಿ ವಿರಾಜಪೇಟೆ ಅಖಿಲ ಕೊಡವ ಸಮಾಜದಲ್ಲಿ ನಡೆಯಲಿದೆ. ಸಂಘದ ಸದಸ್ಯರೆಲ್ಲ ಆಗಮಿಸಿ ಸಭೆ ನಡೆಸಿಗೊಳಿಸುವಂತೆ ಸಂಘದ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 22-5571. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಕೊಡಗು ಕುಶಾಲನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಮತ್ತೊಂದು 3-10 ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಗೌರಿ ಗಣೇಶ ಹಬ್ಬದ ಕೊಡುಗೆ ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಷಿನ್, ಕ್ಲಾತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಎಲ್ಲ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ, ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ. 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್. ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣು, ಚಿರುಪುಯ, ವೆಳ್ಳರಿಕುಂಡ್, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್, ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದ್ಯನ್ರುಳ್ಳ ಕರವಂಡ ಸೀಮಾ ಗಣಪತಿ. ಮುಖ್ಯಪಟ್ಟ ಸುದ್ದಿ. ಶಾಲಾ ಶಿಕ್ಷಣ ಇಲಾಖೆ ಇಂಚ ದಂಡಾರ್ಥ 25-26 ಸಾಲ ಶೈಕ್ಷಣಿಕ ಪಿಂಜ ಸಾಂಸ್ಕೃತಿಕ ಕಾರ್ಬಾರ್ಕ ಮೋಳಿ. ಇದೇ ತಿಂಗಳ 30 ದಸರಾ ಜಿಲ್ಲಾ ಮಟ್ಟ ತ್ರಕಳಿಕೂಟ. ಸುದ್ದಿರ ವಿವರ. ಶಾಲಾ ಶಿಕ್ಷಣ ಇಲಾಖೆ ಪಿಂಜ ಕೊಡಗು ಜಿಲ್ಲಾ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲಂಗಡ ಸಂಘತ್ರ ಕೂಟ ಆದ ನೆಲೆ ನಾಳೆ ಪಲಾಕ 10:30 ಮಡಿಕೇರಿದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸಭಾಬಾಡಲಿ ಪ್ರತಿಭಾ ಪುರಸ್ಕಾರ ಪಿಂಜ ದಂಡಾರ್ಥ 25-26 ಸಾಲರ ಶೈಕ್ಷಣಿಕ ಅಲ್ಲದೆ ಸಾಂಸ್ಕೃತಿಕ ಕಾರ್ಬಾರ್ಕ ಮೊಳಿಯುಡುವ ಕಾರ್ಬಾರ್ಲು ಮುಖ್ಯ ಬೆಂದುವಳಾಯಿತು. ಸಣ್ಣ ನೀರಾವರಿ ವಿಜ್ಞಾನ ಪಿಂಜ ತಂತ್ರಜ್ಞಾನ ಸಚಿವ ಕೊಡಗು ಜಿಲ್ಲೆಯ ಉಸ್ತುವಾರಿ ಸಚಿವಗಳ ಎನ್ಎಸ್ ಬೋಸರಾಜು, ಶಾಸಕಂಗ, ಸಂಸದಂಗ, ವಿಧಾನ ಪರಿಷತ್ ಸದಸ್ಯಂಗ, ಶಾಲಾ ಶಿಕ್ಷಣ ಇಲಾಖೆರ ಉಪನಿರ್ದೇಶಕಂಗ, ಮುಖ್ಯಪಟ್ಟಂಗ ಕೂಡಿಯಾಡುವ ದಂಡಾರ್ಥ 25-26 ಸಾಲರ ತಾಲೂಕು ಮಟ್ಟದ ದಸರಾ ಕಳಿಕೂಟದ ಗದ್ದ ಆಮ